ಕೊನೆಯ ಶ್ಲೋಕ ಓದಿದೆ. ನ ಕಶ್ಚಿತ್ ಜಾಯತೆ ಜೀವ ಸಂಭವೋಸ್ಯ ನ ವಿದ್ಯತೆ ಏತತ್ತದುತ್ತಮಂ ಸತ್ಯಂ ಯತ್ರ ಕಿಂಚಿನ್ನ ಜಾಯತೆ. ಇನ್ನೂ ರಹಸ್ಯ ಭಾಷ್ಯ. ಸರ್ವೋಪಿ ಅಯಂ ಸರ್ವೋಪಿ ಅಯಂ ಮನೋ ನಿಗ್ರಹಾದಿ ಮೃತ್ ಲೋಹಾದಿವತ್ ಸೃಷ್ಟಿ ಉಪಾಸನಾಚ ಪರಮಾರ್ಥ ಸ್ವರೂಪ ಪ್ರತಿಪತ್ತಿ ಉಪಾಯತ್ವೇನ ನ ಪರಮಾರ್ಥ ಸತ್ಯ ಇತಿ. ಪರಮಾರ್ಥ ಸತ್ಯಂ ತು ಈವರೆಗೂ ಮನಸ್ಸು ನಿಗ್ರಹ ಸುಷುಪ್ತಿಯಲ್ಲಿ ದಯ್ಯ ಇತ್ಯಾದಿಗಳನ್ನ ಏನು ಈಗ ವ್ಯಾಖ್ಯಾನಿಸಿದರು. ಇವೆಲ್ಲ ಹೇಗೆ ಅಂದರೆ ಮೃತ್ ಲೋಹಾದಿವತ ಕಬ್ಬಿಣದ ಅದಿರು ಕಬ್ಬಿಣ ಒಂದು ಫಿನಿಶ್ಡ್ ಗೂಡ್ಸ್ ಒಂದು ಅನ್ಫಿನಿಶ್ಡ್ ಗೂಡ್ಸ್ ಹೇಗೆ ಅದು ಮಣ್ಣೇ ಆಗಿದ್ದರೂ ಕೂಡ ಅದನ್ನು ಕಬ್ಬಿಣ ಅಂತ ನೋಡ್ತೀವಿ. ಆ ನಂತರ ಅದನ್ನು ಪ್ರಾಸೆಸ್ ಮಾಡಿದ್ಮೇಲೆ ಅದನ್ನು ಕಬ್ಬಿಣ ಅಂತ ಕರೀತೀವಿ. ಹಾಗೆ ಸೃಷ್ಟಿ ಉಪಾಸನಾಚ ಈ ಸೃಷ್ಟಿ ಅಂತಾದರೂ ಕರೀರಿ, ಉಪಾಸನ ಅಂತಾದರೂ ಕರೀರಿ, ಇವೆಲ್ಲವೂ ಕೂಡ ಏನು ಅಂದರೆ ಮೃತ ಲೋಹಾದಿಗಳಂತೆ ಆರೋಪಿತಗಳು. ಇವು ಉಪಯೋಗಕ್ಕೆ ಬರುತ್ತವೆ. ಉಪಾಯವಾಗಿ ಉಪಯೋಗಕ್ಕೆ ಬರ್ತವೆ. ಹೀಗೆ ಅದು ಕಬ್ಬಿಣದ ಅದಿರು ಮಣ್ಣೇ ಅನಿಸಿದರೂ ಕೂಡ ಉಪಯೋಗಕ್ಕೆ ಬರ್ತದೆ. ಅದನ್ನು ಮಣ್ಣು ಅಂತ ನಮ್ಮ ವ್ಯವಹಾರ ಮಾಡಿದರೂ ಚಿಂತೆ ಇಲ್ಲ, ಪ್ರಾಸೆಸ್ಸಿಗೆ ಅನುಕೂಲ ಆಗ್ತದೆ. ಪ್ರಾಸೆಸ್ ಮಾಡಿದ ಮೇಲೆ ಕಬ್ಬಿಣ ಅಂತ ಸಿದ್ಧ ಆಗುತ್ತದೆ. ಆ ಕಬ್ಬಿಣವು ಕೂಡ ಉಪಯೋಗಕ್ಕೆ ಬರ್ತದೆ. ಅಷ್ಟಕ್ಕೆ ನೀವು ಅದನ್ನು ಪಾರಮಾರ್ಥಿಕ ಸತ್ಯ ಅಂತೀರೋ? ಇಷ್ಟೇ ಅವ್ರು ಕೇಳೋದು. ಹಾಗೆ ಈ ಸೃಷ್ಟಿ ನಾಮರೂಪಗಳ ಜಗತ್ತು ಆರೋಪಿತವಾಗಿದ್ದರೂ ಕೂಡ ಆರೋಪಿತ ಜಗತ್ತಿನಲ್ಲಿ ಆರೋಪಿತವಾದ ವಸ್ತುಗಳು ಒಂದಕ್ಕೊಂದು ಉಪಯೋಗಕ್ಕೆ ಬರ್ತವೆ. ವ್ಯಾವಹಾರಿಕ ಸತ್ಯ ಪರಮಾರ್ಥ ಸ್ವರೂಪ ಪ್ರತಿಪತ್ತಿ ಪಾರಮಾರ್ಥಿಕ ತತ್ವವನ್ನು ತಿಳಿಯಲಿಕ್ಕಾಗಿ ಉಪಾಯತ್ವೇನ ಓಕೆ ಉಪಾಯವಾಗಿ ಲಭ್ಯ ನ ಪರಮಾರ್ಥ ಸತ್ಯ ಇತಿ ಸ್ವತಃ ಅವುಗಳೇ ಪಾರಮಾರ್ಥಿಕ ಸತ್ಯವಾಗಲಿಕ್ಕೆ ಸಾಧ್ಯವಿಲ್ಲ. ಅವುಗಳೇ ಅಂದರೆ ಯಾವುಗಳು? ಸೃಷ್ಟಿ, ಸೃಷ್ಟಿಯಲ್ಲಿರುವ ನಾಮರೂಪಗಳು ಎಲ್ಲ. ಅಲ್ಲಿ ಉಪಾಸನಾ ಅಂತ ಶಬ್ದ ಮಾಡಿದ್ರು, ಅವು ಇವು ಕೂಡ ಅಷ್ಟೇ. ನಾವು ಮಗ ಹುಟ್ಟಿದ ಮೇಲೆ ಮಗ ಮಗ ಮಗ ಅಂತ ಉಪಾಸನ ಮಾಡ್ತೀವಿ. ಆ ಮಂಗನ ಮಗ ಎಷ್ಟು ಸಲ ಹುಟ್ಟಿದ್ನೇನೋ ಮುಂಚೆ ಎಷ್ಟು ಸಲ ಹುಟ್ಟಿದವ? ಕೋಟಿ ಕೋಟಿ ಜನ್ಮಗಳಲ್ಲಿ ಕೋಟಿ ಕೋಟಿ ಮಗ ಆಗಿ ಹುಟ್ಟಿದವ. ಆದರೆ ನಮ್ಗೆ ಅವೆಲ್ಲ ಬೇಡ. ನಮಗೆ ನನ್ನ ಮಗ ಇವ, ನನ್ನ ಮಗ ಇವ, ನನ್ನ ಮಗ ನೆಕ್ಕೋಣ ವಿದ್ಯುತ್ ಓ ಹಾಗೆ ಬಂದು ಬರೋದಿಲ್ಲ. ಪಾರಮಾರ್ಥಿಕ ಸತ್ಯ ಕಿಂಚಿತ್ತೂ ಇಲ್ಲ ಇದಕ್ಕೆ. ವ್ಯಾವಹಾರಿಕ ಸತ್ಯದಲ್ಲಿ ಪಾರಮಾರ್ಥಿಕ ಸತ್ಯವು ಕಿಂಚಿತ್ತೂ ಇಲ್ಲ. ಹಾಗಾದ್ರೆ ಪಾರಮಾರ್ಥ ಸತ್ಯ ಅಂದ್ರೆ ಏನು ಸರ್ ಹೇಳ್ತೇವೆ ಕೇಳಿ. ಪಾರಮಾರ್ಥ ಸತ್ಯ ಅಂದ್ರೆ ನ ಕಶ್ಚಿತ್ ಜಾಯತೆ, ಇದು ಪಾರಮಾರ್ಥಿಕ ಸತ್ಯ. ಏನು ಯಾವ ಜೀವನು ಹುಟ್ಟೇ ಇಲ್ಲ. ನಿನಗೆ ಅರಗಿಸ್ಕೊಳ್ಳಿಕ್ ಆಗ್ತದ್ರೆ ಅರಗಿಸ್ಕೋ. ನ ಕಶ್ಚಿತ್ ಜಾಯತೆ, ಜೀವ ಅಂತ ಏನಿದ್ದಾನೆ, ಜೀವ ಜೀವ ಜೀವ ಜೀವ ಹುಟ್ಟೇ ಇಲ್ಲ, ಇದು ಪಾರಮಾರ್ಥಿಕ ಸತ್ಯ. ಹುಟ್ಟೆನ್ನುವುದು ಹಾಗೇ ಇಲ್ಲ, ಹುಟ್ಟೆನ್ನುವುದು ಒಂದು ಭ್ರಮೆ ಮಾತ್ರ. ಅಸ್ಯ ಸಂಭವ ನ ವಿದ್ಯತೆ, ಹುಟ್ಟುವ ಸಾಧ್ಯತೆಯೂ ಇಲ್ಲ, ಹುಟ್ಟಿಲ್ಲ ಹುಟ್ಟುವ ಸಾಧ್ಯತೆಯೂ ಇಲ್ಲ. ಏತದ್ ಉತ್ತಮಂ ಸತ್ಯಂ, ಇದೇ ಅತ್ಯಂತ ಪಾರಮಾರ್ಥಿಕವಾದ ಸತ್ಯ. ಇದನ್ನು ಯಾವತ್ತಿನ ಅರಗಿಸಿಕೊಂಡೆಯೋ, ಪಾಠದಿಂದ ಅಲ್ಲ, ಕಂಠಪಾಠದಿಂದ ಅಲ್ಲ, ತಿಳುವಳಿಕೆ ಸಹಿತವಾಗಿ ಇದನ್ನು ನಾವು ಯಾವತ್ತು ಅರಗಿಸಿಕೊಳ್ತೀವಿ 100% ಗ್ಯಾರಂಟಿ ಅವತ್ತು ನಾವು ಬ್ರಹ್ಮಸ್ವರೂಪ ಆಗಿದ್ದೆ, ನಾನು ಬ್ರಹ್ಮನೇ ಅನ್ನೋದು ಅವತ್ತು ಸ್ಪಷ್ಟವಾಗಿರ್ತದೆ. ಭಾಷ್ಯ 211, ನ ಕಶ್ಚಿತ್ ಜಾಯತೆ ಜೀವ ಕರ್ತಾ ಭೋಕ್ತಾ ಚ ನ ಉತ್ಪದ್ಯತೆ ಏನಚಿದಪಿ ಪ್ರಕಾರೇಣ. ಇದು ಭಾರಿ ಚಂದ. ಇವನು ಯೂಸ್ಲೆಸ್ ಜೀವ ಅನ್ನುವ ಹುಟ್ಟೇ ಇಲ್ಲ, ಇನ್ನ ಅವನಿಗೆ ಕರ್ತ ಭೂಕ್ತ ಪಾಪಿ ಪುಣ್ಯವಂತ ಪಾಪ ಪಾಪ ಎಲ್ಲಿಂದ ಬರ್ತವಿಲ್ಲ, ಆ ಹುಟ್ಟೇ ಇಲ್ಲ. ಸ್ವಾಮಿ ನರಕ ಅದನೋ ಇಲ್ಲೋ ಹೇಳಿ, ಇಲ್ಲೇ ಏನು ಫಲ ಇಲ್ಲ ಅಂತ ಹೇಳ್ತೀವಿ. ಅಲ್ಲಿ ಯಾವ ಫಲ ತೋರಿಸಪ್ಪ ನನಗೆ, ನಾನು ಇವರ ಹಿಂಗಂತಾರ ಅವ್ರು ಬರ್ತಾರೆ ವೈಕುಂಠದನೋ ಇಲ್ಲೋ. ಈಗ ಅದ ಅಂತ ಹೇಳಿದ್ರು ತಪ್ಪು, ಇಲ್ಲ ಅಂತ ಹೇಳಿದ್ರು ತಪ್ಪು. ಈಗ ಅವನು ಕೇಳುವ ಪ್ರಶ್ನೆನೇ ಹಾಗಿರುತ್ತೆ, ಆ ಪ್ರಶ್ನೆ ನಿರಾಧಾರವಾದ ಪ್ರಶ್ನೆ, ಆ ಪ್ರಶ್ನೆ ಅಜ್ಞಾನ ಸಹಿತವಾದ ಪ್ರಶ್ನೆ. ನೀ ಮೊದಲು ಇದನ್ನು ಜಗತ್ ಸತ್ಯ ಅಂತ ತಗೋತೀಯ, ಜೀವ ನಾನು ಸತ್ಯ ಅಂತ ತಗೋತೀಯ, ಜೀವ ಜಗತ್ ಸತ್ಯ ಆದ್ಮೇಲೆ ಜಗತ್ ಕರ್ತ ಈಶ್ವರ ಸತ್ಯ ಅಂತ ತಗೋತೀಯ. ಈಶ್ವರ ನೀನು ನೋಡಿಲ್ಲ, ನಾನು ನೋಡಿಲ್ಲ, ಆದ್ದರಿಂದ ಭಾವಿಸ್ತೀಯ ಈಶ್ವರ ಹೀಗಿದ್ದಾನೆ, ಭಗವಂತ ಹೀಗಿದ್ದಾನೆ. ಆಮೇಲೆ ಭಾವಿಸ್ತೀಯ ದೇಶ ಕಾಲ ಅನಾದಿ ಕಾಲದಿಂದಲೂ ಇದ್ದಾನೆ. ಈಗೊಂದೇನೋ ಸಂಶೋಧನೆ ಮಾಡ್ಯಾರ, ಅದು ಕೈಲಾಸ ಪರ್ವತದ ಒಳಗೆ ಕೊಳ್ಳಿದೆ, ಯಾವ ಡ್ರಿಲ್ ಹಾಕಿದ್ರಲ್ಲಿ ಆ ಕೊಳ್ಳಿನೊಳಗೆ ಶಿವ ಪಾರ್ವತಿ ಇರ್ತಾರ ಅಂತ ಒಂದು ವಿಶ್ವಾಸ. ಮತ್ತಿನ್ ಮುಂದೆ ನಾನು ಬರ್ತದೆ ಆ ಪೊಳ್ಳಿನಿಂದ ಒಂದು ಗುಹಾ ಹೊರಗೆ ಬಂದದ ಅಂತ. ಸೊ ಲಯಕರ್ತ ಶಿವ ಆ ಲಯ ಮಾಡ್ಲಿಕ್ಕೆ ಅಲ್ಲಿಂದ ಹೊರಗೆ ಬರ್ತಾನೆ, ಬಂದು ಲಯ ಮಾಡಿ ಮತ್ತೊಳಗೆ ಹೋಗ್ತಾನೆ, ಅವನ ಕೆಲಸ ಮುಗಿಯ. ಅವನಿಗೆ ದೇಶ, ಅವನಿಗೆ ಕಾಲ, ಅವನಿಗೆ ಕರ್ಮ, ಅವನಿಗೆ ಕರ್ತೃಬುದ್ಧಿ ಎಲ್ಲ ಹಾಕಿದವರು ನಾವು ಅಷ್ಟೇ ವಿನಃ ಭಗವತ್ತತ್ವ ಅನ್ನುವಂಥದ್ದಕ್ಕೆ ಹುಟ್ಟೆನ್ನುವುದೇ ಇಲ್ಲ. ಹುಟ್ಟನ್ನು ಸೇರಿಸಿದ್ದು ನಾವು. ನಾವಂದ್ರೆ ಯಾರು? ಜೀವ. ಏನಚ್ಚಿದಪಿ ಪ್ರಕಾರೇಣ ಆಮೇಲೆ ಕೇಳಿದ್ರು, ಪ್ರಾರಬ್ಧ ವಶವಾಗಿ ಅವನು ಕರ್ಮದಲ್ಲಿ ತೊಡಗುತ್ತಾನೆ, ಪ್ರಾರಬ್ಧ ವಶವಾಗಿ ಕರ್ತೃ ಆಗಿದ್ದಾನೆ, ಇವೆಲ್ಲ ನಂತರ ಸೇರಿಸೋದವನ್ನೆಲ್ಲ. ಪ್ರಾರಬ್ಧ ವಶವಾಗಿ ಕರ್ತೃ ಆಗಿದ್ದಾನೆ, ಕರ್ಮವನ್ನು ಮಾಡಿ ಫಲದಲ್ಲಿ ಅವನು ತಾದಾತ್ಮ್ಯನಾಗಿದ್ದರಿಂದಾಗಿ ಭೋಕ್ತೃ ಆಗಿದ್ದಾನೆ. ಅವನು ಭೋಕ್ತೃ ಆಗಿದ್ದರಿಂದಾಗಿ ಅವನ ರಾಗದ್ವೇಷಾದಿಗಳಿವೆ. ಈ ರಾಗದ್ವೇಷಗಳು ಇದ್ದರಿಂದಾಗಿ ಅವನು ಮತ್ತೆ ಮತ್ತೆ ಜನ್ಮಗಳನ್ನು ಎತ್ತುತ್ತಾನೆ. ಇವೆಲ್ಲ ವ್ಯಾಖ್ಯಾನ ಯಾರ ದೃಷ್ಟಿಯಿಂದ? ಜೀವನ ದೃಷ್ಟಿಯಿಂದ. ಪಾರ್ವಾರ್ಥಿಕವಾಗಿ ನೀವು ವಿಚಾರ ಮಾಡಿ ನೋಡಿದ್ದಾದರೆ ಜೀವ ಅನ್ನವನು ಹುಟ್ಟೇ ಇಲ್ಲ. ನ ಕಶ್ಚಿತ್ ಜಾಯತೆ ಜೀವ ಕರ್ತಾ ಭೋಕ್ತಾ ಚ ನ ಉತ್ಪದ್ಯತೆ ಕೇನಚಿದಪಿ ಪ್ರಕಾರೇಣ. ಯಾವ ರೀತಿಯಲ್ಲಿ ನೀವು ವಿಚಾರ ಮಾಡಿದ್ರು ಕೂಡ ಅವನು ಕರ್ತಾನೂ ಅಲ್ಲ, ಅವನು ಭೋಕ್ತಾನೂ ಅಲ್ಲ, ಅವನು ಹುಟ್ಟೇ ಇಲ್ಲ. ಯಾವ ಕರ್ಮಗಳು ಜರುಗಿಲ್ಲ ರೀ? ಸೃಷ್ಟಿ ಎನ್ನುವ ಕರ್ಮವೇ ಜರುಗಿಲ್ಲ. ಇನ್ನ ಮನೆ ಕಟ್ಟಿದೆ ಅಂತ ಹೇಳ್ತೀಯಲ್ಲೋ ನೀನು, ನಿಮ್ಗೇನ್ ಮಗನ? ಯಾವ ಮನೆ ಕಟ್ಟಿದೆ? ಎಲ್ಲಿದೆ? ನೀ ಹುಟ್ಟೇ ಇಲ್ಲ, ಇನ್ನು ಕಟ್ಟುವುದಿಲ್ಲ. ಅಚ್ಚಂದದ ಶಬ್ದ ಕೇನಚಿದಪಿ ಪ್ರಕಾರೇಣ ಇಲ್ಲ. ಅನ್ಯೇಚ್ಛಾ ಪ್ರಾರಂಭದಿಂದಾಗಿ ಆಶ್ರಮವನ್ನು ಕಟ್ಟಬೇಕಾಯ್ತು ಅಲ್ಲ ಇವನ. ಮತ್ತೊಂದು ಸೇರಿಸಿದ್ದಕ್ಕೆ ನನ್ನ ಸ್ವ ಇಚ್ಛಾ ಏನಿಲ್ಲ, ಜನ ಇಚ್ಛಾ ಪಟ್ರು, ಆದ್ರಿಂದ ನಾನು ಬೆಂಚ್ ಕಾರ್ ಕೊಂಡ್ಕೊಂಡೆ. ರಿಯಲಿ ಹೇಳ್ತೇನೆ ನಿಮಗೆ, ಇದು ನಮ್ಮ ಕಾರ್ ನನ್ನ ಕುತ್ತಿಗೆ ಬಂದದ ಅಷ್ಟೇ. ಅದು ನಾ ಇಂಥ ಕಾರ್ ಕೊಳ್ಳೋ ಶಕ್ತಿ ನನಗೆಲ್ಲಿದೆ ಅಮ್ಮ? ದಿವಸದ ದಕ್ಷಿಣದಿಂದ ನಾನು ಜೀವನ ಮಾಡುವ, ನಾನು ನನಗೆಲ್ಲದೆ ಈ ಶಕ್ತಿ ತಗೊಂಡ್ರೆ ಇದ್ದ ಕಾರ್ ತಗೋಬೇಕು ನೀನು. ಸ್ವಾಮೀಜಿ ಹೇಳೋದು ಇದ್ದ ಕಾರ್, ಇದು ಸ್ಟಡಿ ಇರ್ತದೆ, ರಸ್ತೆ ಮೇಲೆ ಇದು ಭಾರಿ ಯೂಸ್ಫುಲ್ ಆಗ್ತದೆ. ನಮ್ಮಂಥವ್ರು ಇಂಥದೇ ಕಾರ್ ಇರ್ಬೇಕು, ನೀ ಇಂಥದೇ ಕಾರ್ ತಗೋ. ಆಯ್ತು ಸ್ವಾಮಿ, ನೀವಾದ್ರೂ ಕೂಡ್ತಿರಂದ್ರೆ ನಾನು ಇಂಥದೇ ಕಾರ್ ತಗೋತೀನಿ, ನಾನು ಬೇರೆ ಕಾರ್ ತಗೋದಿಲ್ಲ. ಆಮೇಲೆ ಕಾರ್ ಬಂದ ತಕ್ಷಣ ಕೂತ್ಕೊಂಡ್ರಿ. ಮತ್ತೆ ಯಾವಾಗಲೂ ಈ ಕರ್ನಾಟಕ ಬಂದಾಗ ಅವರೇ ಅದ್ರೊಳಗೆ ಕೂಡೋದು, ಅದ್ರೊಳಗೆ ಅವರು ಬೇರೆ ಯಾವ ಕಾರ್ ತಗೊಳಿ ಬಿಡ್ತಿದ್ದಿಲ್ಲ. ಟ್ಯಾಕ್ಸಿ ಇಕ್ಸಿ ಇನೋವಾನ ಇರಲಿ, ಮತ್ತೊಬ್ರದ್ದು ಇನೋವ ಬಿಟ್ಟು ಮುಟ್ಲಿ ಬಿಡ್ತಿದ್ದೆ. ಇದಕ್ಕೆ ಇದು ಯಾಕೆ? ಇದು ಸ್ವಾಮೀಜಿ ಕಾರ್, ಎಲ್ಲ ಸ್ಟೇಟ್ನಾಗ ಒಂದವ್ರು ಇಟ್ಬಿಟ್ರೆ ಎಷ್ಟು ಚೆನ್ನಾಗಿರ್ತದೆ ಅನ್ನೋ ಭಾವದಿಂದ ಒಪ್ಪಿಕೊಂಡೆ. ಚೆನ್ನೈ ಆಫೀಸ್ನವರು ಹ್ಞೂ ಅಂದ್ರು ತಗೊಂಡು, ಅವ್ರು ಇರೋ ತನಕ ಅವರು ತಿಂಗಳ ತಿಂಗಳ ಕಂತು ಮುಟ್ಟಿಸ್ತಿದ್ರು ಏನೋ ಗೊತ್ತಿಲ್ಲ, ಅಕೌಂಟ್ಸ್ ನನಗೆ ಗೊತ್ತಾಗೋದಿಲ್ಲ. ಆದ್ರೆ ಯಾವಾಗ ಚೆನ್ನೈ ಆಫೀಸ್ನವ್ರು ವಿಡ್ರಾ ಮಾಡ್ಕೊಂಡ್ರು, ಯಾರು ತುಂಬಬೇಕು ಅದಕ್ಕೆ? ಯಾರು ತುಂಬಬೇಕು? ನಾವೇ ತುಂಬಬೇಕು. ಇಂಥ ಕಾರ 17 ಲಕ್ಷ ಕಂದುಕುಮ ಶಕ್ತಿ ನನಗಿದೆ. ನಾ ಇನ್ನು ಎರಡು ಹಿಂದೆ ಮುಂದೆ ನೋಡ್ತಿರ್ತೀನಿ, ನನಗೆ ಇಂಡಿಕಾರ ಕೊಂಡ್ಕೊಂಬ ಶಕ್ತಿ ಅದನ್ನೋ ಇಲ್ಲ. ಇದನ್ನ ಕೊಂಡ್ಕೊಂಡಾಗ ಇಂಡಿಕಾ 280 ಇತ್ತು. 280 ಕಾರ ಕೊಂಡ್ಕೊಳಿಕ್ಕಾಗುದಿಲ್ಲ, 17 ಲ್ಯಾಕ್ಸ್ ಕಾರ್ ಕೊಂಡ್ಕೊತೇನೆ ನಾನು. ನೋಡ್ಲಿಕ್ಕೆ ಭಾರಿ ಚಂದ ಸ್ವಾಮೀಜಿ ಏನ್ರಿ ಅಂತ ಬ್ಯೂಟಿಫುಲ್ ಕಾರ್ ಮಾತಾಡ್ತಾರೆ. ನಾ ಕಾರ್ ಕತ್ತೆ ಏನ್ರ ಓದಿತ್ತಿರ್ತಾರ ಹಂಗೆ, TVS ನವರು ಓದಿರ್ತಾರೆ, ಎಲ್ಲಾರು ಓದಿತ್ತಿರ್ತಾರ. ಇಲ್ಲ ರೀ, ಯಾವ ಯಾವುದು ಏನು ಸೃಷ್ಟಿ ಆಗೇ ಇಲ್ಲ. ಕರ್ತೃ ಇಲ್ಲ, ಭೋಕ್ತೃ ಇಲ್ಲ, ಭೋಗ ಇಲ್ಲ, ಕರ್ಮ ಇಲ್ಲ, ಪಾಪ ಇಲ್ಲ, ಪುಣ್ಯ ಇಲ್ಲ, ಧರ್ಮ ಇಲ್ಲ, ಅಧರ್ಮ ಇಲ್ಲ, ಕ್ರಿಯಾ ಇಲ್ಲ, ಕಾರಕ ಇಲ್ಲ, ಇವು ಯಾವೂ ಇಲ್ಲ ಇಲ್ಲ. ನಾವು ಒಂಥರ ಕೂಪ್ಮಂಡುಕ್ನಾಗ ಹಿಂಗೇ ವಿಚಾರ ಮಾಡ್ತೀವಿ. ನೀವು ನೀವು ಈಶ್ವರ ದೃಷ್ಟಿಯಿಂದ ನೋಡ್ರಿ, ನಿಮ್ಗೆ ಆತ್ಮಜ್ಞಾನ ಬೇಡೋದಿಲ್ಲ, ಬಿಟ್ಬಿಟ್ರಿ ಒಳ್ಳೆ ಆಚೆಗೆ. ಈಶ್ವರ ದೃಷ್ಟಿಯಿಂದ ನೋಡ್ರಿ, ಏನಿದೆಯೋ ಎಲ್ಲವೂ ಈಶ್ವರ. ಸರ್ವಜ್ಞ, ಸರ್ವಶಕ್ತ, ಅಭಿನ್ನ ನಿಮಿತ್ತ ಉಪಾದಾನ ಕಾರಣತ್ವಾದ ಎಲ್ಲವೂ ಈಶ್ವರನೇ. ಎಲ್ಲವೂ ಈಶ್ವರನೇ ಅಂತ ಆದ್ಮೇಲೆ ಪಾಪ ಯಾವುದು, ಪುಣ್ಯ ಯಾವುದು, ಭೋಗ ಯಾವುದು, ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಮುಳ್ಳು ಯಾವುದು, ಹೂ ಯಾವುದು, ಈಶ್ವರ. ನಿಮ್ ಭಕ್ತಿ ಪರಮಾತ್ಮ ವಿಚಾರನ ತಗೊಂಡೇನೋ ಮರ, ನಾನು ಸತ್ಯಂ ಜ್ಞಾನ ಮನಂತ ಬ್ರಹ್ಮ ತಗೊಂಡಿಲ್ಲ. ಬೇಡ ಬಿಡು, ಬಿಟ್ಬಿಡು ಆ ಕಡೆ ದೂರ. ನಿನ್ನೆ ಭಕ್ತಿ ಪ್ರಧಾನವಾದ ಈಶ್ವರ ತತ್ವವನ್ನೇ ನಾಲ್ಕು ತಗೊಂಡ್ರು ಕೂಡ ಏನಿದೆಯೋ ಎಲ್ಲ ಈಶ್ವರ. ನೀನು ಇಲ್ಲ, ನಾನು ಇಲ್ಲ, ಭಕ್ತನು ಇಲ್ಲ, ಪರಮಾತ್ಮನೂ ಇಲ್ಲ, ತಗೋ ಏನಿದೆಯೋ ಈಶ್ವರ ಮಾತ್ರ. ನೋಡ ಅವ್ರಿಗೆ ಯಾವ ಒಂದು ಪ್ರಶ್ನೆ ನಿಮಗೆ ಬರಬಹುದು, ಪರಮಾತ್ಮನಿಗೆ ಹುಟ್ಟು ಯಾಕಿರ್ಲಿಕ್ಕಿಲ್ಲ? ಸ್ವಭಾವತಃ ಅವನು ಹುಟ್ಟು ರಹಿತನಾಗಿದ್ದ, ಹುಟ್ಟದಂತೆ ಯಾರು ಏನೂ ಮಾಡಿಲ್ಲ ಅವನಿಗೆ. ಅವನ ಸ್ವಭಾವವೇ ಜನ್ಮರಹಿತವಾಗಿದೆ. ಮುಂದಿನ ವಾಕ್ಯ, ಅತಃ ಸ್ವಭಾವತಃ ಅಜಸ್ಯ ಅಸ್ಯ ಏಕಸ್ಯ ಆತ್ಮನಃ ಸಂಭವ ಕಾರಣಂ ನ ವಿದ್ಯತೆ ನಾಸ್ತಿ. ಆತ್ಮನಃ ಸಂಭವ ಕಾರಣಂ ನ ವಿದ್ಯತೆ. ಆತ್ಮನ, ಸಚ್ಚಿದಾನಂದ ಆತ್ಮನ, ಪಾರಮಾರ್ಥಿಕ ಆತ್ಮನ ಹುಟ್ಟುವಿಕೆಯ ಸಾಧ್ಯತೆ ಇಲ್ಲ. ಯಾವ ಪಾರಮಾರ್ಥಿಕ ತತ್ವ ಪರಮಾತ್ಮ ಅನಿಸಿಕೊಂಡಿದೆಯೋ, ಯಾವುದು ಆತ್ಮ ಅನಿಸಿಕೊಂಡಿದೆಯೋ, ಆ ಆತ್ಮನ ಹುಟ್ಟುವ ಅದಕ್ಕೆ ಯಾವ ಸಾಧ್ಯತೆಗಳು ಇಲ್ಲ, ಯಾವ ಕಾರಣಗಳು ಇಲ್ಲ. ಕಾರಣ ಅನ್ನೋ ಶಬ್ದ ತಂದಾರಲ್ಲಿ ಕಾರಣಂ ನ ವಿದ್ಯತೆ ನಾಸ್ತಿ ಇತ್ಯರ್ಥ. ಹುಟ್ಟು ಇದೊಂದು ಕಾರ್ಯ, ಕಾರಣ ಶಬ್ದ ಯಾಕೆ ತಂದ್ರಂತ ನಾ ತೋರಿಸ್ತಾ ಇದ್ದೀನಿ. ಹುಟ್ಟು ಇದೊಂದು ಕಾರ್ಯ. ಈಕ್ವೇಶನ್ ಏನ್ ಹೇಳ್ತದೆ, ಕಾರಣವಿಲ್ಲದೆ ಕಾರ್ಯ ಸಾಧ್ಯವಿಲ್ಲ. ಹುಟ್ಟು ಇದೊಂದು ಕಾರ್ಯ ಅಂತಂದ್ಮೇಲೆ ಕಾರಣ ಇರ್ಲಿಕ್ಕೆ ಬೇಕು. ಭಗವಂತನ ಹುಟ್ಟಿದ್ದೆ ಆದ್ರೆ ಹುಟ್ಟಲಿಕ್ಕೆ ಕಾರಣ ಇರ್ಲಿಕ್ಕೆ ಬೇಕು. ಹುಟ್ಟೇ ಇಲ್ಲಲ್ಲ, ಕಾರಣಂ ನ ವಿದ್ಯತೆ. ಯಾವ ಕಾರಣವೂ ಇರುವ ಸಾಧ್ಯತೆ ಇಲ್ಲ. ಹುಟ್ಟಿದಾನೆ ಅಂದ್ರೆ ಓಕೆ, ಹುಟ್ಟೇ ಇಲ್ಲ ಅಂತ ಹೆಂಗ್ ಹೇಳ್ತೀರಿ ನೀವು? ಸ್ವಭಾವತಃ ಅಜಸ್ಯ, ಅವನ ಸ್ವಭಾವದಿಂದ ಜನ್ಮರಹಿತನಾಗಿದ್ದರಿಂದಾಗಿ ಇನ್ನು ಮುಂದೆ ಹುಟ್ಟುತ್ತಾನೆ ಅನ್ನೋ ಪ್ರಶ್ನೆ ಇಲ್ಲ. ಇಷ್ಟ ಮೇಲೆ ತಿಳ್ಕೊಳ್ಳಿ, ಅವತಾರ ಇದು ಪ್ರಾದಿಭಾಸಿಕ, ಇದು ಪಾರಮಾರ್ಥಿಕ ಅಲ್ಲ. ಒಂದು ಕಡೆ ಸಚ್ಚಿದಾನಂದ ಭಗವಂತ ಕಾಲಾತೀತ, ದೇಶಾತೀತ, ಸಮಯಾತೀತ, ಆತೀತ, ಈತೀತ ಅಂತ ಎಲ್ಲ ಹೇಳಿಬಿಟ್ಟು ಆ ಕಡೆಗೆ ಅವನು ಕೃಷ್ಣನಾಗಿ ಅವತಾರ ಧರಿಸಿದ, ರಾಮನಾಗಿ ಅವತಾರ ಧರಿಸಿದ ಅಂತ ಹೇಳಿದಾಗ ಏನಾಯ್ತು ಹೇಳ್ರಿ? ಹುಟ್ಟುರಹಿತ ಅಂತ ಸ್ತುತಿ ಮಾಡ್ತೀರಿ, ಹುಟ್ಟದ ಅಂತ ಸೆಲೆಬ್ರೇಟ್ ಮಾಡ್ತೀರಿ. ಹೇಳ ಹಂಗಾರೆ ಏನಾಯ್ತು ಈಗ? ಅದು ಪಾರಮಾರ್ಥಿಕ ಅಂತ ಆಗ್ಲಿಕ್ಕೆ ಸಾಧ್ಯವಿಲ್ಲ, ವ್ಯವಹಾರಕ್ಕೂ ಲಭ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ವ್ಯವಹಾರಕ್ಕೆ ಲಭ್ಯ ಇತ್ತು ಅಂತಂದ್ರೆ ನಮ್ಮ ನಿಮ್ಮಂತೆ ಅವನಿರ್ತಿದ್ದ. ಪಾರಮಾರ್ಥಿಕವೂ ಅಲ್ಲ, ವ್ಯಾವಹಾರಿಕವೂ ಅಲ್ಲ. ಅದಕ್ಕೆ ಏನಂತ ಹೇಳ್ತಾರೆ? ಪ್ರಾದಿಭಾಸಿಕ. ಜಾಗೃತವೂ ಅಲ್ಲ, ನಿದ್ರೆಯೂ ಅಲ್ಲ. ಅಂತ ಸ್ಥಿತಿಗೆ ಸ್ವಪ್ನ ಅಂತ ಕರಿತೀರಲ್ಲ. ಪ್ರಾದಿಭಾಸಿಕ ಅಂದ್ರೆ ಏನು? ಸ್ವಪ್ನ. ನಿಮ್ಮಂದಿಗೆ ಹೋಗಿ ಹೇಳಬೇಡ, ಅವ್ರಿಗೇನು ಅರ್ಥ ಆಗುದಿಲ್ಲ. ನೀ ಅರ್ಥ ಮಾಡ್ಕೊಂಡ್ರೆ ಸಾಕಷ್ಟೇ. ಅಲ್ಲಿ ಹೋಗಿ ಅಯೋಧ್ಯ ರಾಮ ಎಲ್ಲ ಪ್ರಾದಿಭಾಸಿಕ ಅಂದ್ಬಿಟ್ರು ಏನ್ ಹೇಳ್ದಮ್ಮ ಬಡಿತಾರೆ. ರಾಮ ಅವತಾರ, ಕೃಷ್ಣ ಅವತಾರ ಎಲ್ಲ ಪ್ರಾದಿಭಾಸಿಕ, ಇವ್ಯಾವ ಇಲ್ಲೇ ಇಲ್ಲ. ಬೌದ್ಧ ಅವತಾರ ಪ್ರಾದಿಭಾಸಿಕ ಎಲ್ಲ ಇಲ್ಲೇ ಇಲ್ಲ ಅಂತ ಹೇಳ್ಬಿಡು, ಹಾಕಿ ಬಡಿತಾರೆ. ನೀನು ಗೊತ್ತಾಯ್ತಲ್ಲ, ಪಾರಮಾರ್ಥಿಕ ಸತ್ಯ ಅಲ್ಲ. ಸ್ವಭಾವತಃ ಅವನಿಗೆ ಹುಟ್ಟು ಅನ್ನೋದೇ ಇಲ್ಲ. ಹುಟ್ಟು ರಹಿತ ಭಗವಂತ. ಭವಿಷ್ಯದಲ್ಲಿ ಅವನು ಮತ್ತೆ ಹುಟ್ಟುವ ಸಾಧ್ಯತೆಯೂ ಇಲ್ಲ. ವರ್ತಮಾನದಲ್ಲಿ ಹುಟ್ಟಿರ್ತಾನೆ, ವರ್ತಮಾನದಲ್ಲಿ ಹುಟ್ಟಿಲ್ಲ. ನಮ್ಮ ತಿಳುವಳಿಕೆಯಲ್ಲಿ ಇದು ಇಷ್ಟು ಸ್ಪಷ್ಟ ಇರಬೇಕು. ಇಂಥ ಟೀಚಿಂಗ್ಸ್ ನಲ್ಲಿ ಇದು ಕ್ಲಾರಿಟಿ ಇರಬೇಕು. ವ್ಯವಹಾರದಲ್ಲಿ ಎಲ್ಲರೊಂದು ಜೀವನ ಮಾಡಿ. ನೀವು ಪಾರಾಟ್ಯ ರಾತ್ರಿ ಸುಖವಾಗಿ ಮಲಗ್ತೀರಿ. ನನಗಂತ ಮಲಗೋದು ಒಂದೊಂದು ಭಾರಿ ಆನಂದ ನೋಡುತ್ತೆ. ಈಗ ನೀ ಪರಬ್ರಹ್ಮನೇ ಆಗಿರ್ತೀಯ, ಇಲ್ಲಿ ಇನ್ನೊಂದೇನು ಆಗಿರುವುದಿಲ್ಲ. ಜಸ್ಟ್ ಗೋ. ಯಾವ ಸೆಲ್ಫ್ ನಿಂದ ಬಂದಿದ್ದಿ ಪುನಃ ಆ ಸೆಲ್ಫಿಗೆ ಹೋಗು. ಇವ್ರು ಆವಾಗ ಇವಾಗ ಕಬೋರ್ಡ್ ಅನ್ನು ಕ್ಲೀನ್ ಮಾಡ್ತಿರಲ್ಲ, ಬೀರು ಇಲ್ಲ ಅವಾಗೆಲ್ಲ ಸೆಳೆದ್ರೆ ಹಾಕ್ತೀರಿ. ಆಮೇಲೆ ಅವನ್ನೆಲ್ಲ ಕರೆಕ್ಟಾಗಿ ಅಲಾಟ್ ಮಾಡಿಬಿಟ್ಟು ಆ ಸ್ಲಾಟ್ನೊಳಗೆ ಅದನ್ನ ಇಡ್ತೀರಿ. ಮತ್ತೆ ಹೌದಲ್ಲ, ಜಾಗ್ರತೆ ಬಂದಾಗ ಎಲ್ಲ ಚೆಲ್ಲ ಪಲ್ಲಿ ಮಾಡೋದು, ನಿದ್ರೆ ಹೋಗುವಾಗ ಏನು ಮಾಡೋದು, ಅವನ್ನ ಮತ್ತೆ ಹೋಗಿ ಆ ಜಾಗಕ್ಕೆ ಇಟ್ಬಿಡ. ಸರಿ. ಆದ್ದರಿಂದ ಯಸ್ಮಾತ್ ನ ವಿದ್ಯತೆ, ಯಸ್ಮಾತ್ ನನಗೆ ಗೊತ್ತಾಯ್ತಲ್ಲ ಈಗ. ಈಗ ಮೇಲೆ ಹೇಳಿದ ಎಲ್ಲ ಕಾರಣಗಳಿಂದಾಗಿ ಯಸ್ಮಾತ್ ಕಾರಣ, ಎಲ್ಲಿ ಯಸ್ಮಾತ್ ಅಂತ ಬರ್ತದ ಅಲ್ಲಿ ಕಾರಣ ಅಂತ ಶಬ್ದ ಸೇರಿಸ್ಕೋಬೇಕು. ಇಲ್ಲಿ ಇಲ್ಲಿ ಇಲ್ಲಿ ಸೇರಿಸ್ಕೋಬೇಕು ಯಸ್ಮಾತ್ ಕಾರಣ. ಸೊ ಹಾಗೆ ಸೇರಿಸ್ಕೊಂಡಾಗ ಏನಾಗ್ತದ? ಅಸ್ಯ ಕಾರಣ ನ ವಿದ್ಯತೆ. ಮೇಲೆ ಹೇಳಿದ ಎಲ್ಲ ಕಾರಣಗಳಿಂದಾಗಿ ಈ ಆತ್ಮನಿಗೆ ಕಾರಣ ಅನ್ನುವಂಥದ್ದು ಇಲ್ಲ. ತಸ್ಮಾತ್ ಆದ್ದರಿಂದಾಗಿ ನ ಕಶ್ಚಿತ್ ಜಾಯತೆ ಜೀವ. ಜೀವನು ಯಾವ ಮಟ್ಟದಲ್ಲಿಯೂ ಹುಟ್ಟೇ ಇಲ್ಲ, ಯಾವ ಸ್ಟೇಟಸ್ನಲ್ಲಿಯೂ ಹುಟ್ಟೆನ್ನುವುದು ಇಲ್ಲ ಅವನಿಗೆ. ಪೂರ್ವೇಶು ಉಪಾಯತ್ವೇನ ಉಕ್ತಾನಾಂ ಸತ್ಯಾನಾಂ ಏತತ್ ತತ್ ಉತ್ತಮಂ ಸತ್ಯಂ ಯತ್ರ ಯಸ್ಮಿನ್ ಸತ್ಯಸ್ವರೂಪೇ ಬ್ರಹ್ಮಣಿ ಅಣುಮಾತ್ರಮಪಿ ಕಿಂಚಿತ್ ನ ಜಾಯತೆ ಇತಿ. ಜೀವ ನ ಜಾಯತೆ, ಕಶ್ಚಿತ್ ಜೀವ ನ ಜಾಯತೆ, ಯಾವ ಕಾರಣದಲ್ಲೂ ಜೀವನ ಎನ್ನುವನು ಹುಟ್ಟೇ ಇಲ್ಲ. ಪೂರ್ವೇಶು ಉಪಾಯತ್ವೇನ ಉಕ್ತಾನ, ಈ ಮುಂಚಿತವಾಗಿ ನಾವು ಉಪಾಯಾತ್ಮಕವಾಗಿ ಅನೇಕ ಸಂಗತಿಗಳನ್ನು ಹೇಳಿದ್ದೀವಿ, ನಾಲ್ಕು ಸಂಗತಿಗಳು, ಅವುಗಳಿಗೆ ಪರಿಹಾರ ನಾವು ಹೇಳಿದ್ದೀವಿ. ಅವೆಲ್ಲವನ್ನೂ ನಾವು ವಿಚಾರ ಮಾಡಿದ್ದೆ ಆದರೆ ಸತ್ಯ ನಾಮ ಏತತ್ ತತ್ ಉತ್ತಮಂ ಸತ್ಯಂ, ಅದು ಅತ್ಯಂತ ಶ್ರೇಷ್ಠವಾದ ಸತ್ಯ, ಹಿರಿಯದಾದ ಸತ್ಯ, ಉತ್ತಮವಾದ ಸತ್ಯ. ಯಾವುದು ಅಂದರೆ, ಯತ್ರ ಯಸ್ಮಿನ್ ಸತ್ಯ ಸ್ವರೂಪೇ ಬ್ರಹ್ಮಣಿ, ಆ ಪರಬ್ರಹ್ಮ ಸ್ವರೂಪದಲ್ಲಿ ಅಣುಮಾತ್ರಮಪಿ, ಒಂದು ಅಣು ಎನ್ನುವುದು ಕೂಡ ಕಿಂಚಿತ್ ನ ಜಾಯತೆ. ಬಿಡ್ರಿ ಪಂಚಮಹಾಭೂತ, ಎಲ್ಲಿ ಪಂಚಮಹಾಭೂತ, ಯಾವ ಪಂಚಮಹಾಭೂತ ಇಲ್ಲ ಸ್ವಾಮೀಜಿ, ತನ್ನ ಮಾತ್ರಗಳೆಲ್ಲ ಎರಡಾದದ್ದು ಎಲ್ಲ ಬ್ಲಾ ಬ್ಲಾ ಬ್ಲಾ ಬ್ಲಾ ಬ್ಲಾ. ಎಷ್ಟು ಗಂಭೀರ ಇದೆ ನೋಡ್ರಿ ಇದು. ಇದಕ್ಕೇನಂತಾರೆ, ಅಧ್ಯಾರೋಪ ಅಂತಾರ, ಅಪವಾದ ಅಂತ. ಮೊದ್ಲ ಆರೋಪಿತ ಅಂತ ಸಿದ್ಧ ಮಾಡೋದು, ಆಮೇಲೆ ಅದನ್ನ ಅಪವಾದ ಮಾಡೋದು. ಮೊದಲ ದೃಷ್ಟಿ ಹತ್ಯದ ಅಂತ ಆರೋಪ ಮಾಡೋದು, ಆಮೇಲೆ ದೃಷ್ಟಿ ತೆಗೆದ್ವಿ ಅಂತ ಹೇಳೋದು. ಅರ್ಥ ಆಗ್ಲಿಲ್ಲ, ಹುಟ್ಟು ಸಾವು ಕರ್ಮ ಫಲ ಪಾಪ ಪುಣ್ಯ ಧರ್ಮ ಅಧರ್ಮ ನರಕ ಸ್ವರ್ಗ ಇವೆಲ್ಲ ಮೊದಲು ಅವ ಅಂತೇಳಿ ಮಾಡೋದು, ಆರೋಪ ಮಾಡೋದು, ಆಮೇಲೆ ಅಪವಾದ. ರಾಗ ದ್ವೇಷ ಕಾಮ ಕ್ರೋಧ ಭಾವನೆಗಳು ಅನಿಸಿಕೆಗಳು ವಾಸನಾಗಳು ಸಂಸ್ಕಾರಗಳು, ಅಯ್ಯಪ್ಪ ಒಂದ್ ಮಾತಾಡ್ತೇವೋ ಎರಡು ಮಾತಾಡ್ತೇವೆ, ಒಂದೊಂದಕ್ಕೂ ಒಂದೊಂದಕ್ಕೂ ಹೋದ್ರೆ ಒಂದೊಂದು ಗುಹಾನೆ. ಅಷ್ಟು ಸಂಗತಿಗಳು ಯಾವ ಸತ್ಯ ಯಾವ ಇಲ್ಲೇ ಇಲ್ಲ. ಟೋಟಲ್ ಅಭಾವ ಅಂತ ಹೇಳಿಬಿಟ್ರೆ ಅವ ಈಗ ಹಾರ್ಟ್ ಅಟ್ಯಾಕ್ ಆಗ್ತಾನೆ ಅವನಿಗೆ. ಮೋಕ್ಷ ಕೂಡ ಪ್ರಾಪ್ತಿ ಆಗುವುದಿಲ್ಲ. ಅದಕ್ಕೆ ನಾವು ತೋರಿಕೆಯ ಸತ್ಯ, ಆರೋಪಿತವಾದ ಸತ್ಯ, ವ್ಯಾವಹಾರಿಕವಾದ ಸತ್ಯ ಇಂಥ ಕೆಲವು ಶಬ್ದಗಳಿಂದ ಸ್ವಲ್ಪ ಸಮಾಧಾನ ಮಾಡ್ತೀವಿ. ಆದ್ರೆ ಈ ಕೊನೆಯ ಶ್ಲೋಕಕ್ಕೆ ಬಂದಾಗ ಮಾತ್ರ ಇಲ್ಲ ಇಲ್ಲ. ಪ್ರಾರಂಭದಲ್ಲಿ ಹಂಗೆ ಹೇಳಲಿಲ್ಲ ನೋಡು, ಬಲ ಅವನಿಗೆ ನಿಲ್ಸಿದ್ರು, ಗಟ್ಟಿ ನಿಲ್ಸಿದ್ರು. ಇವ ಇನ್ನ ಶಾಸ್ತ್ರದ ಅಲುಗಾಡುದಿಲ್ಲ ಅಂತ ಯಾವಾಗ ಗೊತ್ತಾಗ್ತದ ಅವಾಗ ಢಮಾರ್ ಅಂತ ಬಾಂಬ್ ಹಾಕ್ತಾರೆ. ಏನಿಲ್ಲೇ ಇಲ್ಲ, ನೀರ ಮಿಲ ಇನ್ನ ಗುಳ್ಳೆ ಅಂತ ಹೇಳೋದು. ಒಂದು ಅಣು ಮಾತ್ರ ಕೂಡ ಇಲ್ಲ. ನೀವೇನ್ ಹೇಳ್ತೀರಿ, ತನ್ನ ಮಾತ್ರ ಅಂತಿರಲ್ಲ. ಆಮೇಲೆ ಲೆಕ್ಕಾಚಾರ ಎರಡಾಯ್ತು, ಎರಡು ಆಗಬೇಕು ಅಂತ ಅನಿಸ್ತು, ಎರಡಾಯ್ತು, ಒಂದು ಹಂಗೆ ಉಳಿತು, ಇನ್ನೊಂದು ನಾಲ್ಕು ಭಾಗ ಆಯ್ತು, ಅದನ್ನ ನಾಲ್ಕು ಕಡೆಗೆ ಹೋಗಿ ಕುಡ್ಕೊಂತು, ಅದ್ರ ನಾಲ್ಕು ಭಾಗ ಈ ಕಡೆ ಕುಡ್ಕೊಂತು, ಈ ಪ್ರಕಾರವಾಗಿ ಸಂಯೋಜನೆ ಆಯಿತು. ಇದರಿಂದಾಗಿ ಸ್ಥೂಲ ಪಂಚಮಹಾಭೂತ ಆಯಿತು, ಪಂಚೀಕರಣ ಕಂಪ್ಲೀಟ್ ಆಯಿತು. ಆಮೇಲೆ ಸ್ಥೂಲ ಆಕಾಶ, ಸ್ಥೂಲ ವಾಯು, ಸ್ಥೂಲ ಅಗ್ನಿ, ಆಮೇಲೆ ಅದರಿಂದಾಗಿ ವನಸ್ಪತಿಗಳು, ಅದರಿಂದಾಗಿ ಅನ್ನ, ಅದರಿಂದಾಗಿ ಪುರುಷ. ಈ ಪುರುಷನ ಒಳಗೆ ಕರ್ತೃತ್ವ ಭೋಕ್ತೃತ್ವ, ಈ ಕರ್ತೃತ್ವ ಭೋಕ್ತೃತ್ವದಿಂದಾಗಿ ಅವನಲ್ಲಿ ವಾಸನ ಸಂಸ್ಕಾರಗಳು, ಇವುಗಳಿಂದಾಗಿ ಕರ್ಮಗಳನ್ನು ಮಾಡಿ ಫಲವನ್ನು ಅನುಭವಿಸಿದ. ಈ ಫಲಗಳು ವಾಸನಾ ರೂಪದಲ್ಲಿ ಅವನನ್ನು ಉಳ್ಕೊಂಡು ಅವು ಸಂಚಿತ ಪ್ರಾರಬ್ಧ ಆಗಾಮಿಗಳಾಗಿ ವಿಭಾಗವಾದವು. ಆಗಾಮಿಗಳು ಅವೆಲ್ಲ ಹೋಗಿ ಸಂಚಿತದಲ್ಲಿ ಕುಡ್ಕೊಂಡು ಮತ್ತೆ ಪ್ರಾರಬ್ಧ ವರ್ಷವಾಗಿ ಮತ್ತೆ ಮತ್ತೆ ತನ್ನ ಮಾತ್ರಕ್ಕೆ ಹೋಗೋದಿಲ್ಲ. ಈಗ ಅದಲ್ಲೇ ಬಿಡ್ತಾಳೆ, ಸೃಷ್ಟಿ ಒಳಗೆ ಬಂದ್ಬಿಟ್ಟು ನಾವೀಗ, ಸೃಷ್ಟಿ ಮುಂಚೆ ಅಲ್ಲ, ಸೃಷ್ಟಿ ಒಳಗೆ ಬಂದ್ಬಿಟ್ಟು ಈಗ. ದೊಡ್ಡ ಕತೆ, ಅಣು ಅನ್ನೋದೇ ಹುಟ್ಟಿಲ್ಲ. ಪೋಕರ್ನ್ ಅಂತ ಅವರು, ವಾಜಪೇಯಿ ಪೋಕರ್ನ್ ಅಂತ ಮಾಡಿದ್ರು. ಇವ್ರು ಇನ್ನೊಬ್ರು ಬಂದ್ರು 2000 ವರ್ಷದ 2000 ಮೈಲ್ ಒಳಗ ಏನೋ ಭೂಮಿ ಒಳಗೆ ಹೋದ್ರಲ್ಲ, ಭೂಮಿ ಒಳಗೆ ಹೋದ್ರಲ್ಲ, ಭೂಮಿ ಒಳಗೆ ಹೋದ್ರು ನೋಡ್ರಿ ಹುಟ್ಟು ಹೆಂಗಾತು, ಪೃಥ್ವಿ ಹೆಂಗ ಹುಟ್ಟುತ್ತ ಅನ್ನೋ ಹುಡುಗಕ್ಕೆ. ಮೊದಲ ಪೃಥ್ವಿ ಉಂಟಾತು ಅಂತ ಆರೋಪ ಮಾಡಿದ, ಆಮೇಲೆ ಕಾರಣ ಹುಡುಕೋ ತಗೋದು. ಹುಟ್ಟುತ್ತಂತ ಯಾ ಹೇಳದ ನಿನಗೆ ಅಂತ ವೇದಾಂತ ಹೇಳ. ಅದಕ್ಕೆ ವೇದಾಂತಿಗಳಾಗ್ರಿ ಕಾಸ್ಟು ಕ್ರೀಡು ಜಾತಿ ಎಲ್ಲ ನಾಶ ಆಗೋದು, ವೇದಾಂತಿಗಳಾಗಬಾರ್ರಿ, ವೈದಿಕರು ಆಗಬೇಡ್ರಿ. ಅಪ್ರತ್ಯಕ್ಷವಾಗಿ ವೇದಾಂತಿಗಳಾದ್ರೆ ವೈದಿಕರು ಆದಂಗೆನೆ, ಆದ್ರೆ ವೈದಿಕರಾಗ್ಲಿಕ್ಕೆ ಹೋಗ್ಬೇಡ್ರಿ, ವೇದಾಂತಿಗಳಾಗ್ಲಿ. ಓಂ ತತ್ಸತ್. ಅಲಾತ ಶಾಂತಿ ಪ್ರಕರಣ 212 ಹೊಸ ಪ್ರಕರಣ ಬರ್ತೀವಿ. ಐ ತಿಂಕ್ ಇದು ಕೊನೆಯ ಪ್ರಕರಣ ಅಂತ ಅನ್ಸ್ತದೆ. ಹೌದಲ್ಲ, ಸ್ವಲ್ಪ ದೊಡ್ಡದಾದ ಪ್ರಕರಣ. ಒಂದು 100 ಶ್ಲೋಕ ಇದೆ. ಕಾರಿಕಾ ಶ್ಲೋಕಗಳು 100. ಒಟ್ಟು ಎಷ್ಟಾಗ್ತಾವ ಕಾರಿಕಾ? 365 ಆಗ್ತಾವ ನನ್ನ ಅಂದಾಜ ಪ್ರಕಾರ. ನನ್ನ ಸಾರಿ ಅಂದಾಜ, ನನ್ನ ತಿಳುವಳಿಕೆ. ಆಗಮ ಪ್ರಕರಣ 29 ಏನ್ ನೋಡಿ ಸುಜಾತ ಎಷ್ಟಾಗ್ತಾವ? ನನ್ ಹೀಗಾಗ್ತದ ಉಪನಿಷತ್ ಬಿಟ್ಬಿಡ್ರಿ. ಉಪನಿಷತ್ತು ಆಗಮ, ಉಪನಿಷತ್ತು ಆಗಮ ಅಂತಿದೆಯಲ್ಲ, ಮತ್ತೆ ಅದ್ರ ಕಾರಿಕ ಉಪನಿಷತ್ತು ಕಾರಿಕ. ಕಾರಿಕ ಅದ್ರೊಳಗೆ ಎಷ್ಟು ಶ್ಲೋಕ? 2 ಕಾರಿಕ ಎಷ್ಟು ಎಷ್ಟು ಶ್ಲೋಕ? 26-45 19 ಶ್ಲೋಕ. ಆಮೇಲೆ 2 ಕಾರಿಕದೊಳಗೆ 13 ಶ್ಲೋಕ. 19, 13, 42. ಆಮೇಲೆ 3 ಕಾರಿಕದೊಳಗೆ 3 ಶ್ಲೋಕ, 81, 4 ಶ್ಲೋಕ. ನಾಲ್ಕು 2 6 6 6 5 6 ದೆನ್ ಯು ಕಮ್ ಟು ವೈತಂತ್ಯ ಪ್ರಕರಣ. ವೈತಂತ್ಯ ಪ್ರಕರಣದೊಳಗೆ ಓ ನಾವು ನೋಡಿದ್ದೇನು ಪುಟ ಹ 360 ಅನ್ಕೊಂಡೆ ನಾನು. ಓಕೆ, 321. ಇಂಗ್ಲಿಷ್ ಲೋ ಭಾರಿ ಚಂದ ರೂಢಿ ಮಾಡ್ಕೊತಾರೆ. 300+ 200+ ಪ್ಲಸ್ ಒಂದಲ್ಲಿ ನೀವೆಲ್ಲ ತಗೊಂಡು ಕೊಡ್ಬೇಕು. ಆಮೇಲೆ ಮೂರು 2 ಓಂಕಾರ ನಿರ್ಣಯ ದ್ವಾರೇಣ ಆಗಮತಃ ಪ್ರತಿಜ್ಞಾತಸ್ಯ ಅದ್ವೈತಸ್ಯ ಬಾಹ್ಯ ವಿಷಯ ಭೇದ ವೈತಥ್ಯಾಚ್ಚ ಸಿದ್ಧಸ್ಯ ಪುನಃ ಅದ್ವೈತೆ ಶಾಸ್ತ್ರಯುಕ್ತಿಭ್ಯಾಂ ಸಾಕ್ಷಾತ್ ನಿರ್ಧಾರಿತಸ್ಯ ಏತತ್ ತದುತ್ತಮಂ ಸತ್ಯಂ ಇತಿ ಉಪಸಂಹಾರಃ ಕೃತಃ ಅಂತೇ. ಪ್ರಾರಂಭದಿಂದ ತಾತ್ಪರ್ಯವಾಗಿ ಹೇಳ್ತಾ ಇದ್ದಾರೆ, ಓಂಕಾರ ನಿರ್ಣಯ ದ್ವಾರೇಣ. ಓಮಿತ್ತೇಕಾಕ್ಷರಂ ಬ್ರಹ್ಮ ಅನ್ನುವ ಶ್ಲೋಕದಿಂದ ಪ್ರಾರಂಭವಾಯಿತು ಓಂಕಾರ ನಿರ್ಣಯ. ಆ ಮೂಲಕವಾಗಿ ಶಾಸ್ತ್ರೀಯವಾಗಿ ಪ್ರತಿಜ್ಞಾ ಮಾಡಿದಂತೆ ಅದ್ವೈತಸ್ಯ ಪ್ರತಿಜ್ಞಾತಸ್ಯ, ಅದ್ವೈತ ತತ್ವ ಅಂದ್ರೆ ಏನು ಅನ್ನುವುದನ್ನ ಸ್ಪಷ್ಟ ಮಾಡಿದ್ದೇವೆ. ಹೊರತುಪಡಿಸಿ ಬಾಹ್ಯ ವಿಷಯ ಭೇದ ವೈತತ್ಯ ಅಚ್ಚ, ಅನ್ಯಥಾ ಬಾಹ್ಯ ವಿಷಯಗಳೇನಾದರೂ ಇದ್ದದ್ದೇ ಆದರೆ ಅವು ವೈತತ್ಯಗಳು ಮಿಥ್ಯ ಎಂದು ಸಿದ್ಧವಾಗಿದೆ. ಪುನಃ ಮತ್ತೆ ಅದ್ವೈತೆ ಶಾಸ್ತ್ರಯುಕ್ತಿಭ್ಯಾಂ ಸಾಕ್ಷಾತ್ ನಿರ್ಧಾರಿತಸ್ಯ, ಅದ್ವೈತವು ಸಾಕ್ಷಾತ್ ಆಗಿ ನಿರ್ಧಾರಿಸಲ್ಪಟ್ಟಿದೆ. ಏನಂತ ನಿರ್ಧಾರಿಸಲ್ಪಟ್ಟಿದೆ? ಏತತ್ ತದ್ ಉತ್ತಮಂ ಸತ್ಯಂ ಏತತ್, ಆ ಅತ್ಯಂತ ಉತ್ತಮವಾದ ಶ್ರೇಷ್ಠವಾದ ತತ್ವವು ಇದೇ ಆಗಿದೆ ಎಂದು ನಾವು ಸಿದ್ಧ ಮಾಡಿದ್ದೇವೆ. ಇತಿ ಉಪಸಂಹಾರ ಕೃತಃ, ಕೊನೆಗೆ ನಾವು ಉಪಸಂಹಾರ ಮಾಡಿ ಅಂತ್ಯ ಮಾಡಿದ್ದೇವೆ. ಪ್ರತ್ಯೇಕ ಇದೆಯಲ್ಲಿ ಆಗಮ ಪ್ರಕರಣದಲ್ಲಿ ತಸ್ಯ ಏತಸ್ಯ ಆಗಮಾರ್ಥಸ್ಯ ಅದ್ವೈತ ದರ್ಶನಸ್ಯ ಪ್ರತಿಪಕ್ಷ ಭೂತಃ ದ್ವೈತನಃ ವೈನಾಶಿಕಾಶ್ಚ ಏತಸ್ಯ ಆಗಮಾರ್ಥಸ್ಯ ತಸ್ಯ. ಈ ಪ್ರಕಾರವಾದ ಆ ತಸ್ಯ ಆ ಆಗಮಾರ್ಥವಾದಂತಹ ಸಿದ್ಧಾಂತ ಏನಿದೆಯೋ ಅದು ಅದ್ವೈತ ದರ್ಶನ ಅಂತ ನಾವು ಹೇಳಿದ್ದಾಗಿದೆ. ಆ ಅದ್ವೈತ ದರ್ಶನಸ್ಯ ಪ್ರತಿಪಕ್ಷ ಭೂತಃ ಎದುರಾಳಿಗಳಿದ್ದಾರೆ. ಅದ್ವೈತ ದರ್ಶನ ಅನ್ನುವಂತಹ ನಮ್ಮ ಸಿದ್ಧಾಂತಕ್ಕೆ ಎದುರಾಳಿಗಳಿದ್ದಾರೆ, ಇಬ್ರು ಎದುರಾಳಿಗಳಿದ್ದಾರೆ. ಯಾರವ್ರು ಇಬ್ರು? ಆ ಇಬ್ರು ದಾಟ್ರೆ ಸಾಕು, ಇಡೀ ಜಗತ್ತು ದಾಟ್ತೀನಿ ನೀನು. ಅಯ್ಯೋ, ಇಬ್ಬರೇ ಇಬ್ಬರದು, ಇಬ್ಬರೇನೇ ಇಬ್ಬರೇ ಇಬ್ರು. ಅವ್ರು ಯಾರು? ದ್ವೈತಿನ ವೈನಾಶಿಕಾಶ್ಚ. ಸಾಂಖ್ಯರು, ವೈಶೇಷಿಕರು, ಜೈನರು, ಇವರೆಲ್ಲರೂ ಕೂಡ ದ್ವೈತಿಗಳು. ಗೊತ್ತಾಯ್ತೇನ್ರಿ? ಇವನ್ ಸಾಂಖ್ಯ ಇಸ್ ಆಲ್ಸೋ ದ್ವೈತಿ. ಅಂದ್ರೆ ಈಗ ಮಾತ್ರ ಅವ್ರ ಸ್ಟ್ರೆಂತ್ ಜಾಸ್ತಿ ಇದೆ ಅಂತ ನೀವು ನಿರ್ಧಾರ ಮಾಡಬೇಡ್ರಿ. ಹೆಂಗೆ ನಿರ್ಧಾರ ಆಗ್ತದೆ ಅಂದ್ರೆ, ಶಿವೋಪಾಸಕರು ವಿಷ್ಣು ಉಪಾಸಕರು ಅಂತ ನೋಡಿದ್ದೆ. ವಿಷ್ಣು ಉಪಾಸಕರು ಇವರು ದ್ವೈತಿಗಳು, ಶಿವೋಪಾಸಕರು ಇವರು ಅದ್ವೈತಿ. ವಾಸ್ತವಿಕವಾಗಿ ಶಿವೋಪಾಸಕರ ಸಂಖ್ಯೆ ಜಾಸ್ತಿ, ಬಿಡಿ ಅವರಿಗೂ ಗೊತ್ತಿಲ್ಲ ನಾವು ಶಿವೋಪಾಸಕರು ಯಾಕೆ ಅಂತೇಳಿ, ಇವರಿಗೂ ಗೊತ್ತಿಲ್ಲ ವಿಷ್ಣು ಉಪಾಸಕರು ಯಾಕೆ ಅಂತ. ಇಬ್ಬರು ಈಕ್ವಲಿ ಅಜ್ಞರೇ ಇದ್ದಾರೆ, ಗೊತ್ತಾಯ್ತಾ? ಅದನ್ನ ನಾವು ಹೋಗೋದು ಬೇಡ ಈ ವಿಚಾರ. ಇನ್ನು ಈ ಶಿವೋಪಾಸಕರಲ್ಲಿ ಮುಖ್ಯವಾಗಿ ಎರಡೇ ಪಂಗಡ ಇರೋದು. ಸಾಂಪ್ರದಾಯಿಕವಾಗಿ ಸ್ಮಾರತರು, ವೀರಶೈವರು, ಲಿಂಗಾಯತರು. ಇನ್ನು ಈ ಕಡೆ ಬಂದದ್ದಾದ್ರೆ ಅವು ಇತ್ತೀಚೆಗೆ ಆಗಿರುವಂತ ಕೆಲವು ಭೇದಗಳಿವೆ. ಆ ಮಠಕ್ಕೆ ಈ ಮಠಕ್ಕೆ ಸೇರಿದವರು ಎರಡೇ ಪಂಗಡ ಇವೆ ಅದರೊಳಗೆ. ಏ ಅದು ಬಿಡ, ಅದು ಮಕ್ಕಳು ವೈಷ್ಣವರಲ್ಲಿ ಎರಡು ಉತ್ತರಾದಿಮಠ ಇಬ್ಬರಿಗೂ ಮಾಧುರ್ಯ ಗುರುಗಳು, ಏನು ಮಧ್ವಾಚಾರ್ಯ ಗುರುಗಳು ಇಬ್ಬರಿಗೂ ಆದ್ರೆ ಅವರು ಎರಡು ಪಂಗಡ ಮಾಡ್ಕೊಂಡ್ರು, ಉತ್ತರಾದಿಮಠ ಮತ್ತೆ ಇನ್ನೊಂದು ಸತ್ಯಬೋಧ ಮಠ. ಇವರು ದೈತ್ಯರೊಳಗ ಎರಡು ಭಾಗ. ಆದ್ರೆ ವಾಸ್ತವಿಕವಾಗಿ ಹೇಳಬೇಕು ಅಂದ್ರೆ ಅವರೆಲ್ಲರೂ ದೈತ್ಯಗಳೇ. ಮಧ್ವ ಅನುಯಾಯಿಗಳೆಲ್ಲ ದೈತ್ಯಗಳು, ಶಂಕರ ಅನುಯಾಯಿಗಳೆಲ್ಲ ಅದ್ವೈತ. ಇಬ್ಬರದ ಜಗಳ ಬೇಡ ಸಮನ್ವಯ ಮಾಡಲಿಕ್ಕೆ ಅಂತ ಬಂದ್ರು ರಾಮಾನುಜಾಚಾರ್ಯರು. ಅವ್ರು ತಮ್ಮದೇ ಒಂದು ಬೇರೆ ಮಾಡಿದ್ರು. ವಿಶಿಷ್ಟ ಶ್ರೀ ವೈಷ್ಣವರು ಅಂತೀರಾ ನೀವು ಅವರಿಗೆ? ಈಗ ಅಲ್ಲಿ ಸಿದ್ಧ ಗಲಾಟೆ ರೀ. ಮಂಡ್ಯ ಶ್ರೀ ವೈಷ್ಣವರು ಬೇರೆ, ಮಂಡ್ಯ ನಿಮ್ ಶಾರದಮ್ಮ ಅವರೆಲ್ಲ ಹೆಬ್ಬಾರ ಹೆಂಗಾರು, ಮಂಡ್ಯ ಹೆಂಗಾರು, ಮಂಡ್ಯಮ್ಮ ಹೆಂಗಾರು, ಕಲ್ಕುಟ್ಟ ಹೆಂಗಾರು, ವೈಷ್ಣವ ಹೆಂಗಾರು, ಬನ್ನು ಹೌದ, ಬನ್ನ ಹೆಂಗಾರು ಅಂದ್ರೆ ಏನ್ ಮಾಡ್ತಾರ? ಇಲ್ಲ ಶ್ರೀನಿವಾಸ ಅಯ್ಯಂಗಾರ್ ಬೇಕ್ರಿ, ಅಯ್ಯಂಗಾರ್ ಬೇಕ್ರಿ ಅಂತ ಇರ್ತಾವ ಎಲ್ಲ. ಬನ್ನ ಹೆಂಗ ಹೊಸದಾಗ ಕೇಳ, ಬ್ರೆಡ್ ಹೆಂಗಾರು, ಬನ್ನ ಹೆಂಗಾರು, ಕೇಕ್ ಹೆಂಗಾರು, ಬೇಕ್ರಿ ಹೆಂಗಾರು, ಬ್ಯಾಟ್ರಿ ಅಯ್ಯಂಗಾರ್ ಇಲ್ಲನ. ಈ ದ್ವೈತಿಗಳು ಆಮೇಲೆ ಹೊರತು ಬಡಿಸಿದ್ರೆ ಬೌದ್ಧರು, ವೈನಾಶಿಕರು ಅಂದ್ರೆ ಬೌದ್ಧರು. ಇವರೆಲ್ಲ ಈ ಕಡೆ ಬಂದ್ರು. ಯಾರು ಇವರು? ಸಾಂಖ್ಯರು, ವೈಶೇಷಿಕರು, ಜೈನರು, ಇವರು ಈ ಕಡೆ ಬಂದ್ರು. ಬೌದ್ಧರು ವೈನಾಶಿಕರಾಗಬೇಕು. ಇವರಿಬ್ಬರು ಅದ್ವೈತಕ್ಕೆ ವಿರೋಧ, ಎದುರಾಳಿಗಳು. ಅವ್ರು ತಪ್ಪಿದ್ರೆ ಇವರು, ಏ ನೀವು ಹೋಗಿ ಸ್ವಲ್ಪ ಕಾಫಿ ಕೊಡಪ್ಪ ನಾನು ಮಾತಾಡ್ತೀನಿ, ಒಟ್ಟೆ ಒಬ್ರಲ್ಲ ಒಬ್ರು ವಾದ ಹಾಕೋದು ಕೊಡೋರ. ನಾಲ್ಕು ಜನ ಒಪ್ಪೋರಲ್ಲ, ತಿಳಿದ್ರು ಒಪ್ಪೋರಲ್ಲ, ಹೊಳೆದ್ರು ಒಪ್ಪೋರಲ್ಲ, ಅರ್ಥ ಆದ್ರೂ ಒಪ್ಪೋರಲ್ಲ. ಎಷ್ಟು ಮೊಂಡ್ರು ಗೊತ್ತಾ? ಆಗಮಾರ್ಥಸ್ಯ ಅದ್ವೈತ ದರ್ಶನ ಅದ್ವೈತ ದರ್ಶನಸ್ಯ ಪ್ರತಿಪಕ್ಷ ಭೂತಃ ದ್ವೈತಿನಃ ವೈನಾಶಿಕಾಶ್ಚ ತೇಷಾಂಚ. ಹೋಗ್ಲಿ, ಅವರು ಇವರಿಗೆ ವಿರೋಧಿಗಳ. ಆ ವಿರೋಧಿಗಳ ವಿಷಯದಲ್ಲಾದ್ರೂ ಒಗ್ಗಟ್ಟಿದೆಯಾ? ಇದು ಬರಿ ಹೇಳ್ತಾರೆ ನೋಡ್ರಿ. ತೇಷಾಂಚ ಅನ್ಯೋನ್ಯ ವಿರೋಧಾತ್ ರಾಗದ್ವೇಷಾದಿ ಕ್ಲೇಶ ಆಸ್ಪದಂ ದರ್ಶನ ಮಿಥ್ಯಾದರ್ಶನ ಸೂಚಿತ. ದೈತ್ಯಗಳು ಮತ್ತು ವೈನಾಶಿಕ ತೇಷಾಂ ಏನಾಗಿದೆ? ಅನ್ಯೋನ್ಯ ವಿರೋಧ, ತಂತಮೊಳಗೆ ವಿರೋಧ ಹೋಗಿ. ಅವರೆಲ್ಲ ಒಂದರಾಗಿದ್ರು, ಒಂದೇ ವಿಚಾರಕ್ಕೆ ನಿಂತ್ಕೊಂಡಿದ್ರು ಅಂತಂದ್ರೆ ಸ್ಟ್ರಾಂಗ್ ಅಪೋಸಿಷನ್ ಪಾರ್ಟಿ ಅಂತ, ವೀಕ್. ಏಕೆಂದ್ರೆ ಒಬ್ರಿಗೊಬ್ರು ವಿರೋಧ ಮಾಡ್ತಾರೆ. ನಾವು ಅದ್ವೈತಿಗಳಿಗೆ ವಿರೋಧಿಗಳು, ನೀವು ಅದ್ವೈತಿಗಳಿಗೆ ವಿರೋಧಿಗಳು. ಅಂದ್ರೆ ಅದ್ವೈತಿಗಳು ನಾವು ಇಬ್ರು ವಿರೋಧಿಗಳು ಅಂತ ಆದ್ವಿ. ನಾವಿಬ್ರು ವಿರೋಧಿಗಳು ಅಂತಂದ್ಮೇಲೆ ನಮ್ಮಲ್ಲೆಲ್ಲ ಒಗ್ಗಟ್ಟಿರ್ಬೇಕಲ್ಲ. ಇಲ್ಲ, ಯಾಕಂದ್ರೆ ಅನ್ಯೋನ್ಯ ವಿರೋಧ ಆದ ಬರೇ ಒಗ್ಗಟ್ಟಿಲ್ಲ ಅಷ್ಟೇ ಅಲ್ಲ, ರಾಗದ್ವೇಷ ಕ್ಲೇಶ ಆಸ್ಪದತ್ವ ಆದ. ನೋಡ್ರಿ, ಮೂಲ ಇಂಜೆಕ್ಷನ್ ಏನು ಅಂತಂದ್ರೆ ಭೇದ. ಭೇದ ಎಲ್ಲಿದೆಯೋ ಅಲ್ಲಿ ಸ್ಪರ್ಧ ಇರ್ತದೆ. ಎಲ್ಲಿ ತ್ಯಾಗ ಇದೆಯೋ ಅಲ್ಲಿ ಐಕ್ಯತೆ ಇರ್ತದೆ. ವೆರಿ ಫಿಲಾಸಫಿನೇ ಭೇದ ಅಂದಮೇಲೆ ಸಮಾಜದಲ್ಲಿ ಗೊಂದಲ ಎಬ್ಬಿಸೋರು ಯಾರು ಅಂತ ಗೊತ್ತಾಗ್ತದೆ. ಅದಕ್ಕೆ ಶೃಂಗೇರಿ ಗುರುಗಳು ಏನ್ ಹೇಳ್ತಾರಂದ್ರೆ, ಅವ್ರು ಏನು ಮಾತಾಡ್ತಾರೆ ಮಾತಾಡಿ, ನಾವು ಅದಕ್ಕೆ ಚಪ್ಪಾಳೆ ತಟ್ಟಿದ್ರೆ ನಮ್ಮ ಕಾರ್ಯ ನಾವು ಮಾಡ್ತಾ ಹೋಗ. ಚೆನ್ನ ಮಾತು. ಈಗ ನಮ್ದು ಶ್ರೇಷ್ಠ, ನಮ್ದು ಶ್ರೇಷ್ಠ ಅನ್ನೋದು ಗೊತ್ತಿದ್ಮೇಲೆ ನಮ್ದು ಶ್ರೇಷ್ಠ ಅನ್ಸಿದ್ದು ಯಾಕೆ ಮಾಡ್ಬೇಕಂತ ಸನ್ನಿಧಾನ ಹೇಳ್ತದೆ. ಒಂದ್ ರೀತಿಯಲ್ಲಿ ನನ್ನ ಸ್ಟ್ಯಾಂಡು ಅದೇ ಅದು. ನಮ್ದು ಇಂಪಾರ್ಸಿವ್ ವಿಚಾರ ಹೇಳ್ತದೆ, ನಂದು ಸತ್ಯ ಅನ್ನೋದು ನನಗೆ ಗೊತ್ತಿದ್ಮೇಲೆ ಅದನ್ನು ಪ್ರೂವ್ ಯಾಕೆ ಮಾಡ್ಬೇಕು? ತನ್ನ ಆಗ್ಲಿ ಪುರೋದು ಯಾವತ್ತಾಗ್ತದೆ ಆಗ್ಲಿ, 10 ವರ್ಷ 20 ವರ್ಷ ತೋದು ತೋರಿ. ನಾ ಪ್ರೂವ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ನಾ ಕೆದರ್ಲಿಕ್ಕೂ ಹೋಗೋದಿಲ್ಲ. ನನಗೆ ಇದರಿಂದ ಯಾವುದೇ ಪ್ರಕಾರವಾದದ್ದು ತೊಂದರೆ ಆಗಿಲ್ಲ. ನಮ್ಮ ಕರ್ನಾಟಕ ನನ್ನ ಜೊತೆ ಒಂದಾಗಿದೆ, ಸಾಕು ಬಿಡು. ಈ ರಾಗದ್ವೇಷ ಯಾವಾಗ ಬರ್ತದೆ ಅಂತಂದ್ರೆ ಚಪ್ಪಾಳೆ ತಟ್ಟದಾಗ ತನ್ನ ಶಬ್ದ ಆಗೋದು. ಅವರು ಮೂವತ್ತು ಮಾಡ್ಕೋಗೋದು ಕೂಡ್ಲಿ ಬಿಡು, ಏನ್ ಮಾಡ್ತಾರೆ ಮಾಡ್ಲಿ. ಈಗ ನಾವು ಕೆದರಿ ಪ್ರೂವ್ ಮಾಡ್ಲಿಕ್ಕೆ ಹೋದಾಗೆ ನಮ್ಮಲ್ಲಿ ಏನೋ ಕೆಲವು ಕೋಟುಗಳಿವೆ, ನಮ್ಮಲ್ಲಿ ಏನೋ ಸ್ವಲ್ಪ ಕೊಟ್ಟಿಗಳಿವೆ, ಅವನ್ನು ಮುಚ್ಚಿರ್ಬೇಕಾಗಿದೆ, ಅದಕ್ಕೆ ಇದನ್ನು ಪ್ರೂವ್ ಮಾಡ್ಬೇಕಾಗಿದೆ ಅನ್ನುವಂಥದ್ದು ಲಾಜಿಕಲಿ ಸಿದ್ಧ. ಅದಾಗ್ಲಿಕ್ಕೆ ನಾ ಬಿಡೋದಿಲ್ಲ. ಏನೋ ಒಂದು ಪೈಸಾ ಸಹಿತ ನನ್ನಲ್ಲಿ ಕೊಟ್ಟಿಲ್ಲ, ನಾನು ಯಾಕೆ ಅದನ್ನು ಬಿಡ್ಬೇಕು? ನಾ ಅದನ್ನು ಪ್ರೂವ್ ಮಾಡ್ಬೇಕು ಯಾಕೆ? ಸೊ ಯಾವುದು ಅದ್ವೈತ ಸತ್ಯ ಅಂತಲೇ ಆಗಿದ್ದೆ ಆದರೆ ಅದನ್ನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಪ್ರೂವ್ ಮಾಡಬೇಕು ಅಂತಂದ್ರೆ ಒನ್ ಇಸ್ ದ ಬೆಸ್ಟ್ ಅಂಡ್ ಅದರ್ ಒನ್ ಇಸ್ ವರ್ಸ್ಟ್ ಅಂತ ರಾಗದ್ವೇಷಕ್ಕೆ ಅವಕಾಶ ಆಗ್ತದೆ. ನಾವೇನು ಪ್ರೂವ್ ಮಾಡ್ಲಿಕ್ಕೆ ಹೋಗೋದೇ ಇಲ್ಲ. ನಮ್ಮ ಅದ್ವೈತ ಪ್ರವಚನ, ಅದ್ವೈತ ಶ್ರವಣ, ನಿಧ್ಯಾಸನ, ಚಿಂತನ, ಕಥನ, ಪ್ರಬೋಧನ, ಇದು ಮುಂದುವರಿಯುತ್ತದೆ. ಯಾರಿಗೆ ತಾಕತ್ತಿದೆಯೋ ಅವ್ರು ಕ್ಯಾಚ್ ಮಾಡ್ತಾರೆ, ಯಾರು ತಾಕತ್ತಿಲ್ಲ ಎದ್ದೋಗ್ತಾರೆ, ತಮ್ಮದು ಒಂದು ಬೇರೆ ಮಠ ಮಾಡ್ತಾರೆ, ಬೇರೆ ಆಶ್ರಮ ಮಾಡ್ತಾರೆ. ಆಮೇಲೆ ಮಾಡಿದವರೆಲ್ಲ ಒಂದಾಗಿರ ಇಲ್ಲ, ಅವ್ರು ಅವರವ್ರಿಗೆ ವಿರೋಧ, ಅನ್ಯೋನ್ಯ ವಿರೋಧ. ಒಬ್ರಿಗೆ ಅವ್ರು ವಿರೋಧ ಮಾಡ್ಲಿ, ಎಷ್ಟು ಮಾಡ್ತಾನೋ ಮಾಡ್ಲಿ, ಇದರಿಂದ ಅದ್ವೈತ ವೀಕ್ ಆಗ್ತದೇನು? ಪ್ರಶ್ನೆ ಅದು. ಇದರಿಂದ ಅದ್ವೈತ ವೀಕ್ ಆಗೋದಿಲ್ಲ. ಅದರಿಂದ ರಾಗದ್ವೇಷಾದಿ ಕ್ಲೇಶ ಆಸ್ಪದಂ ದರ್ಶನಮಿತಿ ಮಿಥ್ಯಾ ದರ್ಶನತ್ವ ಸೂಚಿತಂ. ಇವುಗಳೆಲ್ಲವುಗಳಿಗೂ ಸಮಾಧಾನ ಏನಂದ್ರೆ ಇವೆಲ್ಲವೂ ಮಿಥ್ಯ, ಮಿಥ್ಯಾ ದರ್ಶನ. ಮಿಥ್ಯಾ ದರ್ಶನತ್ವ ಸೂಚಿತಂ. ಭಾಷ್ಯ ಕ್ಲೇಶ ಅನಾಸ್ಪದತ್ವಾತ್ ಸಮ್ಯಕ್ ದರ್ಶನಂ ಇತಿ ಅದ್ವೈತ ದರ್ಶನ ಸ್ತುತಯೇ. ಈಗ ನಾವು ಅದ್ವೈತವನ್ನು ನಿಜವಾಗ್ಲೂ ಕಾಂಗ್ರ್ಯಾಚುಲೇಟ್ ಮಾಡಬೇಕು. ಸ್ತುತಯೇ ಅದ್ವೈತ ದರ್ಶನ ನಾವು ಏನ್ ಮಾಡ್ಬೇಕು? ಈಗ ವಾಸ್ತವಿಕವಾಗಿ ನಾವೀಗ ಸ್ತುತಿ ಮಾಡಬೇಕು. ಯಾಕೆ ಅಂತಂದ್ರೆ ಇದು ರಾಗದ್ವೇಷಾದಿಗಳಿಗೆ ಆಸ್ಪದ ಮಾಡಿ ಕೊಡುವುದಿಲ್ಲ. ನೀಲಿಂಗ ಆಯ್ತ ಅಂತ ಅವ್ರು ಹೇಳ್ಕೋ, ವೀರಶೈವ ಅಂತ ಅವ್ರು ಹೇಳ್ಕೋ, ಕುರುಬ ಅಂತ ಅವ್ರು ಹೇಳ್ಕೋ, ಒಕ್ಕಲಿಗ ಅಂತ ಅವ್ರು ಹೇಳ್ಕೋ, ವಾಲ್ಮೀಕಿ ಅಂತ ಅವ್ರು ಹೇಳ್ಕೋ, ನೀ ಯಾವ ಜಾತಿ ಅಂತಾದ್ರೂ ಹೇಳ್ಕೋ, ನೀನು ನಾವು ನಿಮ್ಮಲ್ಲಿ ಭೇದ ನೋಡೋದೇ ಇಲ್ಲ. ಅಭೇದ ದರ್ಶನ ಮ್ಯಾಲೆ ಕೂತ್ಕೊಂಡು ನಾವು ಹೇಳ್ತೇವೆ, ಬೇಡ್ರು ಹಂಗೆ ಜಗಳಾಡಬೇಡ್ರಿ ಅಂತ ಹೇಳ್ತಾ ಹೇಳ್ತೇವೆ. ಅದು ಕೂತ್ಕೊಂಡು ಹೇಳ್ತೇವೆ, ಯಾರು ಶುರು ಮಾಡ್ತಾರೆ, ಯಾರು ಮಾತೆ ಮಾದೇವಿ ಅಂತ ಇದ್ದಾಳಂತ ನಾನು ನೋಡಿಲ್ಲ ಅವಳನ್ನು. ಅವಳು ಶುರು ಮಾಡ್ತಾಳ ಅದನ್ನ, ಏನಾದ್ರು ಶುರು ಮಾಡಿದ್ದು ವೀರಶೈವ ಬೇರೆ ಹಿಂಗಾಯ್ತರಿ. ಎಷ್ಟು ಚಂದಾಗಿದ್ರಿ ಎಲ್ಲಾರು ನಿಜ ಅಲ್ಲ, ಚಲೋ ಅನ್ನಿಸ್ತದ ವಚನಗಳು ಎಲ್ಲ, ಅವುಗಳನ್ನೇ ತಮ್ಮ ಮೂಲವಾದ ಪ್ರಮಾಣವನ್ನು ಇಟ್ಕೊಂಡು ಚಂದಾಗಿದ್ರಿ ಎಲ್ಲರೂ ಹಾಕಿದ್ದು ನೋಡಿ. ಹುಡಿ ಹೂ ಹೆಂಗಸರು ಹುಡಿ ಎಷ್ಟು ಚಂದ ಹಾಕ್ತಾರ ಅಲ್ಲಿ ಕೇಳ್ರಿ. ಆಕೆಯಲ್ಲಿ ಬಂಗಾರ ಕೂತ್ಕೊಂಡ್ರೆ ಮಮತಾ ಆಕೆ ಒಂದ್ಸಲ ಹುಡಿ ಹಿಂಡ್ತಾರೆ. ಆಕೆಯಲ್ಲಿ ಕೂತ್ಕೊಂಡ್ರೆ ಮಾಯಾವತಿ ಅದು ಹುಡಿ ಹಿಂಡ್ತಾರೆ. ಅವಳು ಇಲ್ಲಲ್ಲ ಹೌದು, ವಾಜಪೇಯಿ ಮೂರು ಮಂದಿ ಅಹಂಕಾರ. ಎಷ್ಟು ಪ್ರಯತ್ನ ಮಾಡಿದ್ರಿ ಅವರು ಅವ್ರನ್ನೆಲ್ಲ ಇದು ಮಾಡ್ಬೇಕಂತ ಹೇಳಿದ್ರು. ಇವರೆಲ್ಲ ವೀರಶೈವ ಲಿಂಗಾಯತ ಅಂತ ಹುಟ್ಟಾಕಿ ಸಮಾಜವನ್ನು ಅಲಗಾಡಿಸೋ ಪ್ರಯತ್ನ, ಮತ್ತ ತಾವು ಶ್ರೇಷ್ಠನೆ ಅಂತ ಹೇಳ್ಕೊತಾರ. ಸಮಾಜದ ಕೆಲವು ಎಂ ಬಿ ಪಾಟೀಲ್ ಅಂತವ್ರು ಇರ್ತಾರೆ, ಅವರು ವಾ ವಾ ವಾ ವಾ ಅಂತ ಎತ್ತಿರ್ತಾರೆ. ಸ್ವತಃ ಅವರು ಗುರುಗಳು ಹೇಳಿದ ಮಾತನ್ನೇ ತಿರ್ಸ್ತಾರೆ. ಕ್ಲೇಶ ಆಸ್ಪದತ್ವಾದ ಅದ್ವೈತ ದರ್ಶನ ಅನ್ನುವಂಥದ್ದೇನಿದೆ, ಅದ್ವೈತ ಸಿದ್ಧಾಂತ ಅಂತ ಏನಿದೆಯೋ, ಅದ್ವೈತ ತತ್ವ ಅಂತ ಏನಿದೆಯೋ, ದರ್ಶನ ಸಿದ್ಧಾಂತ ಇವೆಲ್ಲ ಶಬ್ದಗಳಿಗಿಂತ ತತ್ವ ಅನ್ನೋದು ನಾ ಇಷ್ಟಪಡ್ತೇನೆ. ಅದ್ವೈತ ತತ್ವ ಸಿದ್ಧಾಂತ ಮತದಲ್ಲಿ ಕೊನೆ ಆಗ್ತದೆ, ಮತ ಮಠದಲ್ಲಿ ಕೊನೆ ಆಗ್ತದೆ, ಮಠ ಜಾತಿಯಲ್ಲಿ ಕೊನೆ ಆಗ್ತದೆ. ತತ್ವ ತತ್ವ ಅಷ್ಟೇ, ತತ್ವ ಮತಜ್ಞಾನ ಅಲ್ಲ, ಮಠಜ್ಞಾನ ಅಲ್ಲ, ಜಾತಿ ಜ್ಞಾನ ಅಲ್ಲ, ತತ್ವ ತತ್ವ. ಅದ್ವೈತ ತತ್ವ ಯಾಕೆ ಶ್ರೇಷ್ಠ ಅಂದ್ರೆ ಕ್ಲೇಶ ಅನಾಸ್ಪದತ್ವ, ಅದು ಸ್ಪರ್ಧಿಗೆ ಅವಕಾಶ ಮಾಡಿಕೊಡುದಿಲ್ಲ. ನೀ ಮೊದಲು ತಲುಪ್ತೀಯೋ ನಾ ಮೊದಲು ತಲುಪ್ತೇನೆ, ಏನ ಸಚ್ಚಿದಾನಂದ ಆತ್ಮನನ್ನ ಕಾಂಚಿ ಅವ್ರು ಮೊದಲು ತಲುಪ್ತಾರ, ಏಕೆ ಸೀನಿಯರ್ ಮಠ ಅಂತ ಅವ್ರು ಅನ್ಕೊಂಡ್ರು. ಯಾರು ಕಾಂಚಿ ಫಾಲೋವರ್ಸ್ ಅನ್ಕೊಂಡಾರ, ಇವರು ಜೂನಿಯರ್ ಮಠ ಅಂತ ಅವ್ರು ಇವ್ರು ನಾನು ಕರೀತಾರೆ. ಏಕಂದ್ರೆ ಶಂಕರಾಚಾರ್ಯ 30 ವರ್ಷ ಮಾತ್ರ ಬಾಳಿದ್ರು ಅಂತ ಇವ್ರು ಅಂತಾರ, ಅವ್ರು 70 ವರ್ಷ ಬಾಳಿದ್ರು ಅಂತ ಕಾಂಚಿಯವ್ರು ಅಂತ. ಅಲ್ಲೂ 40 ವರ್ಷ ಎಲ್ಲಿದ್ರು ಕಾಂಚಿ ಮಠದಾಗಿದ್ರು ಅಂತ. ಪುರಾವೆ ಅವ್ರ ಹತ್ರ ಇಲ್ಲ ಏನು ನೋಡಿ. ಶಂಕರಾಚಾರ್ಯರ ವಿಷಯದಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಪರಿಹಾರ ಏನಾದರೂ ಪುರಾವೆಗಳು ಸಿಕ್ಕರೆ, ಕಾಲಡಿ ಒಂದು ಬಿಟ್ಟರೆ ಯಾವ ಪುರಾವೆಗಳು ಇಲ್ಲ. ಜನ್ಮಸ್ಥಾನ ಕಾಲಡಿ ಅನ್ನೋದನ್ನು ಬಿಟ್ಟರೆ ಯಾವ ಪುರಾವೆಗಳು ಇಲ್ಲ. ಶೃಂಗೇರಿಯವರು ಮಠ ಕಟ್ಟಿದ್ದಾರೆ, ಕಾಂಚಿಯವರು ಮಠ ಕಟ್ಟಿದ್ದಾರೆ ಕಾಲಡಿಯೊಳಗೆ. ಆ ಕಾಲಡಿಗೆ ಬಂದು ನಮ್ಮ ಪ್ರಮಾಣದ ಆಧಾರದಲ್ಲಿ ಕಾಲಡಿ ಸ್ಥಾನ ಅಂತ ಅವರಂತಾರೆ, ನಮ್ಮ ಪ್ರಮಾಣದ ಆಧಾರದಲ್ಲಿ ಕಾಲಡಿಯು ಶಂಕರಾಚಾರ್ಯ ಸ್ಥಾನ ಅಂತ ಅವರಂತಾರೆ. ಆದ್ರೆ ಅವರಿಬ್ರು ಇರದೆ ಹೋದ್ರೆ ಕಾಲಡಿ ಹೋಗ್ಬಿಡ್ತಾನೆ ಅದು. ಕಾಲಡಿ ಕಾಲಡಿ ಇಬ್ಬರತ್ರ ಪುರಾವೆ ಇಲ್ಲ. ರಿಟನ್ ಡಾಕ್ಯುಮೆಂಟು ಯಾವೂ ಇಲ್ಲ ರೀ. ಅದು ಅದು ಹೆಂಗೆ ನನಗೂ ಗೊತ್ತಿಲ್ಲ, ಯಾಕೆ ಹಿಂಗಾಯ್ತು ಅಂತ ಇತಿಹಾಸದಲ್ಲಿ ಗೊತ್ತಿಲ್ಲ ನನಗೆ. ಐತಿಹಾಸಿಕರೇ ಐತಿಹಾಸಿಕರು ಹೇಳ್ಬೇಕಿದ್ರೆಲ್ಲ ಬೌದ್ಧಿದ್ದೆ ಇಲ್ಲ, ಮುಗಿಸ್ಬಿಟ್ಟಿದ್ರು ಆಚಾರ್ಯರು. ಆಚಾರ್ಯಗೆ ಮುಂಚೆ ಬೌದ್ಧರಲ್ಲ, ಅವಾಗಿದ ಮುಂಚೆ ಜೈನರಲ್ವಾ. ಆಚಾರ್ಯ ನಂತರ ಆಚಾರ್ಯರ ಪುರಾವೆಗಳು ಇರ್ಬೇಕಲ್ವಾ. ಕೆಲವೊಂದು ಅನುಮಾನಗಳಿಂದ ಇವರು ಹೇಳ್ತಾರೆ ಅವಿಚ್ಛಿನ್ನ ಪರಂಪರಾದೊಳಗೆ ಅಲ್ಲಿಂದ ಇಲ್ಲಿ ತನಕ ಇವರು ಅಂತ ಹೇಳ್ತಾರೆ ಅನುಮಾನದಿಂದ. ಅವೇನೋ ಹಿಂದಿನ ಒಂದು 25-30 ತಲೆ ಇವೆ, ಅವು ಅನುಮಾನ ಆಧಾರಿತವಾದ ತಲೆಗಳು. ನಂತರ ಏನಿದೆ ಅದಕ್ಕೆಲ್ಲ ಪುರಾವೆ. ಇವರು ಗುರುಗಳು, ಇವರು ಗುರುಗಳು, ಇವರು ಗುರುಗಳು, ಇವರು ಗುರುಗಳು, ಇವರು ಗುರುಗಳು, ಇವರು ಗುರುಗಳು, ಹೀಗೆ 104ನೇವರು, 110ನೇವರು ಇವರು, ಇದು ಇರೋರು 112, 112ನೇವರು ಇರೋರು ಇಲ್ಲ ನೋಡಿ. 112 ಹೆಂಗಾಗ್ತದೆ, 44, 47 ಸಮಥಿಂಗ್ ಲಂಗ. ಎಷ್ಟ್ನೂರು ವರ್ಷ ಆತು? 800 ಅಲ್ಲ, 1200 ವರ್ಷ, 1200. 100 ವರ್ಷಕ್ಕೆ ಎವರೇಜ್ 50 ವರ್ಷ ಒಬ್ರು ಬಾಳ್ಯಾರ ಬದುಕ್ಯಾರ ಅಂದ್ರೆ ಸಹಿತ ಎಷ್ಟಾಯ್ತು? 24. ಹೌದಾ, ಇವೆಲ್ಲ ಹೆಚ್ಚು ಕಡಿಮೆ ಆಗ್ಯಾವೆ. ಯಾರು 30 ವರ್ಷ, ಯಾರು 20 ವರ್ಷ, ಯಾರು 15 ವರ್ಷ, ಹಿಂಗೆ ಮಠಾಧಿಪತಿ ಆಗಿದ್ದಾರೆ. 40-42 ಆಗಿರ್ಬೇಕು ನೋಡ್ರಿ ಅಷ್ಟೇ. ಅದ್ರೊಳಗೆ ಆ ಹಿಂದಿನ ಏನೊಂದು 6-7 ಅಥವಾ 10 ಅವಕ್ಕೆ ಯಾವ ಪುರಾವೆ ಇಲ್ಲ. ಅನುಮಾನದಿಂದ ಅವುಗಳನ್ನು ಸಿದ್ಧ ಮಾಡಿ ತೋರಿಸ್ಯಾರ. ಅವುಗಳ ಆಧಾರದ ಮೇಲೆ ಅವಿಚ್ಛಿನ್ನ ಪರಂಪರಾ ಅಂತ ಹೇಳ್ಬೋದು. ಅರ್ಥಾಯ್ತೇನ್ರಿ? ವರ್ಷ ವರ್ಷ ಒಬ್ರು ಮಠಾಧಿಪತಿಗಳು ಸತ್ರು ಮತ್ತೆ ಸಮಾಧಿ ಆದ್ರು, ಇನ್ನೊಬ್ರು ಒಂದು ಸಮಾಧಿ ಆದ್ರೆ ಒಂದೇ ಶತಮಾನದೊಳಗೆ 40-50 ಜನ ಮಠಾಧಿಪತಿಗಳಾಗ್ತಾರೆ. ಹಂಗಾಗಿಲ್ಲ, ಇಲ್ಲಿ ಅಭಿನವ, ಚಂದ್ರಶೇಖರ, ಅದಕ್ಕೆ ಮುಂಚೆ ಚಂದ್ರಶೇಖರ ಮುಂಚೆ ನರಸಿಂಹಭಾರತಿ. ನಮ್ಮಲ್ಲಿ ಚಿತ್ರಾಪುರ ಮಠದ ಹಾಗೆ ನಮ್ಮಲ್ಲಿ ಪದ್ಧತಿ ಇಲ್ಲ. ಅವ್ರು ಬಹಳ ಸುಂದರವಾದ ಪದ್ಧತಿ ಇರ್ತಾರೆ, ದೀಪ ನಮಸ್ಕಾರ ಅಂತ ಮಾಡ್ತಾರೆ. ಇನ್ವೇರಿಯಬ್ಲಿ ಪ್ರತಿಯೊಬ್ಬ ಸಾರಸ್ವತ ಬ್ರಾಹ್ಮಣ ಮನೆಯಲ್ಲಿ ದೀಪ ನಮಸ್ಕಾರ ಮಾಡ್ತಾರೆ. 13 ಜನ ಪರಂಪರೆಯಲ್ಲಿ ಇದ್ದಾರೆ. ಆ 13 ಜನರದ್ದು ಹೆಸರು ತಗೋ ದೀಪ ಹತ್ತಿ ಪ್ರಾರ್ಥನೆ ಮಾಡ್ತಾರೆ. ಪರಿಜ್ಞಾನಾಶ್ರಮ, ಅವರ ಶಿಷ್ಯರು ಈಗಿರುವಂತ ಸಜ್ಜೋ ಜಾತ ಯಾರ್ಯಾರೋ ಪರಂಪರೆಯು ಎಲ್ಲ ಗೊತ್ತು, ನಮ್ಮ ಪರಂಪರೆ ನಮಗೆ ಜ್ಞಾನಕ್ಕೆ ಅವಕಾಶ ಮಾಡಿಕೊಟ್ಟದಲ್ಲ. ಯಾರು ನತಮಸ್ತಕರಾಗಿಬಿಟ್ಟೇವಿ, ಇನ್ನು ಮತ್ತೆ ಹೇಳೋದ್ರೋಗೇನು? ಕ್ಲೇಶ ಅನಾಸ್ಪದತ್ವ ಅಥವಾ ಸಮ್ಯಕ್ ದರ್ಶನ ಇತಿ ಆತ್ಮ ಅದ್ವೈತ ದರ್ಶನ ಸ್ಥಿತಯೇ ತದಿಹ ವಿಸ್ತರೇಣ ಅನ್ಯೋನ್ಯ ವಿರುದ್ಧತೆಯ ಅಸಮ್ಯಕ್ ದರ್ಶನತ್ವಂ ಪ್ರದರ್ಶ್ಯ ತತ್ ಪ್ರತಿಷೇಧೇನ ಅದ್ವೈತ ದರ್ಶನ ಸಿದ್ಧಿಃ ಉಪಸಂಹರ್ತವ್ಯ ಆವೀತ ನ್ಯಾಯೇನ ಇತಿ ಅಲಾತ ಶಾಂತಿ ಪ್ರಕರಣ ಆರಭ್ಯತೆ. ಈ ಅಲಾತ ಶಾಂತಿ ಪ್ರಕರಣ ಅನ್ನುವಂತಹದ್ದು ಯಾಕೆ ನಾವು ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತಂದ್ರೆ, ಅವರು ಈ ಪ್ರಕಾರವಾಗಿ ಹೊಡೆದಾಡುವುದು, ಒಬ್ಬರ ಮೇಲೊಬ್ರು ಎರಚಾಡುವುದು ಏನಿದೆಯೋ, ಅನ್ಯೋನ್ಯ ವಿರುದ್ಧತೆಯ ಅಸಮ್ಯಕ್ ದರ್ಶನ, ಒಬ್ಬರಲ್ಲಿಯೂ ನಿರ್ಧಾರ ಇಲ್ಲ, ಒಬ್ಬರಲ್ಲಿಯೂ ನಿಶ್ಚಿತವಾದ ಭಾವ ಇಲ್ಲ. ಸಮ್ಯಕ್ ದರ್ಶನ ಅಂದ್ರೆ ನಿಶ್ಚಿತವಾದ ಭಾವ, ಅಸಮ್ಯಕ್ ದರ್ಶನ ಅಂದ್ರೆ ನಿಶ್ಚಿತ ಭಾವ ಇಲ್ಲ. ಹೀಗೆ ಇದ್ದುಕೊಂಡು ಒಬ್ಬರಲ್ಲಿ ಒಬ್ರು ಏನು ಎರಚಾಡ್ತಾ ಇರ್ತಾರೆ, ಅದು ಪ್ರದರ್ಶ್ಯ ಸಮಾಜದಲ್ಲಿ ಅದೇನಾಗಿದೆ ಕಂಡು ಬರ್ತಾ ಇದೆ. ತತ್ ಪ್ರತಿಷೇಧೇನ ಅದನ್ನು ವಿರೋಧಿಸಲಿಕ್ಕಾಗಿ ಅದ್ವೈತ ದರ್ಶನ ಸಿದ್ಧಿಗೆ, ಅದ್ವೈತ ದರ್ಶನ ಅನ್ನುವಂತಹ ಈ ಸಿದ್ಧಾಂತವನ್ನ ಉಪಸಂಹರ್ತವ್ಯ ಆವೀತ ನ್ಯಾಯೇನು ಉಪಸಂಹರ್ತವ್ಯ. ಆವೀತ ನ್ಯಾಯ ಅಂದ್ರೇನು? ಅನುಮಾನದೊಳಗ ಎರಡು ಭಾಗ ಇದೆ, ವೀತ ನ್ಯಾಯ ಆವೀತ ನ್ಯಾಯ. ಬರ್ಕೊಡ್ರಿ, ವೀತ ನ್ಯಾಯ ಆವೀತ ನ್ಯಾಯ ಅಂತ ಎರಡು ಭಾಗ ಇದೆ. ವೀತ ನ್ಯಾಯ ಅಂತಂದ್ರೆ ಎತ್ರ ಎತ್ರ ಧೂಮಃ ತತ್ರ ತತ್ರ ವನ್ನಿಹಿ, ಇದು ವೀತ ನ್ಯಾಯ. ಆವೀತ ಅಂದ್ರೆ ಎತ್ರ ವನ್ನಿಹಿ ನಾಸ್ತಿ, ಎತ್ರ ವನ್ನಿಹಿ ನಾಸ್ತಿ ತತ್ರ ಧೂಮಃ ನಾಸ್ತಿ, ಇದು ಆವೀತ ನ್ಯಾಯ. ಎಲ್ಲೆಲ್ಲಿ ಹೊಗೆಯೋ ಅಲ್ಲಿ ಬೆಂಕಿ ಇದೆ, ಎಲ್ಲಿ ಬೆಂಕಿ ಇಲ್ಲವೋ ಅಲ್ಲಿ ಹೊಗೆ ಇದೆ. ಒಂದು ವೀತ ನ್ಯಾಯ, ಇನ್ನೊಂದು ಆವೀತ. ಯಾರು ಜೋರಾಗಿ ಮಾತಾಡಿದ್ರು? ಇಲ್ಲ, ಗಂಡಸರು ಮಾತಾಡ್ತಾರ್ರಿ. ಯಾರು ಎಲ್ಲ ಇಂಥವ್ರು ನಮಗೆ ಅಲಾತ ಶಾಂತಿ ಪ್ರಕರಣ ಆರಭ್ಯತೆ. ಇದು ನಾಲ್ಕನೇ ಪ್ರಕರಣ, ಅಲಾತ ಶಾಂತಿ ಪ್ರಕರಣ ಪ್ರಾರಂಭ ಆಗ್ತದೆ. ತತ್ರ ಅದ್ವೈತ ದರ್ಶನ ಸಂಪ್ರದಾಯ ಕರ್ತೃ ಅದ್ವೈತ ಸ್ವರೂಪೇಣೈವ ನಮಸ್ಕಾರಾರ್ಥ ಅಯಂ ಅದ್ಯ ಶ್ಲೋಕ ಆಚಾರ್ಯ ಪೂಜಾಯಿ ಅಭಿಪ್ರೇತಾರ್ಥ ಸಿದ್ಧ್ಯರ್ಥ ಇಷ್ಯತೆ ಶಾಸ್ತ್ರ ಆರಂಭೆ. ತತ್ರ ಹೆಂಗೆ ಭಗವತ್ಪಾದಾಚಾರ್ಯ ಹೆಂಗ್ ಚೂಡ್ತಾರ ನೋಡಿ, ತತ್ರ ಅದ್ವೈತ ದರ್ಶನ ಸಂಪ್ರದಾಯ ಕರ್ತು ನಾರಾಯಣ ಇತ್ಯರ್ಥ ಅಂತಾರೆ. ಅವ್ರೇನಂತಾರೆ? ದ್ವೈತ ಸಂಪ್ರದಾಯ ಕರ್ತು ನಾರಾಯಣ. ಹಿಂಗೆ ಚೂಟದು ಇಲ್ಲ, ಅದ್ವೈತ ದರ್ಶನ ಸಂಪ್ರದಾಯ ಕರ್ತು ಈಗ ಸಂಪ್ರದಾಯ ಕರ್ತೃವನ್ನು ನಮಸ್ಕರಿಸಬೇಕು. ಹೌದು, ಎಂತ ನಮಸ್ಕಾರ ಅದು? ಅದ್ವೈತ ಸ್ವರೂಪೇಣ ಇವ ನಮಸ್ಕಾರಾರ್ಥ, ಅವರಿಗೆ ಸಲ್ಲಿಸುವ ನಮಸ್ಕಾರವು ಕೂಡ ಅದ್ವೈತ ನಮಸ್ಕಾರ. ಅದಕ್ಕಾಗಿ ಈ ಶ್ಲೋಕ ಬಂದಿದೆ ಅಂತ ಹೇಳ್ತಾರೆ. ಅಯಂ ಶ್ಲೋಕ ಆಚಾರ್ಯ ಪೂಜಾ ಹಿ ಅಭಿಪ್ರೇತಾರ್ಥ ಸಿದ್ಧಾರ್ಥ ಇಷ್ಯತೆ ಶಾಸ್ತ್ರ ಆರಂಭೇ. ಶಾಸ್ತ್ರವನ್ನ ಆರಂಭಿಸುವ ಪೂರ್ವದಲ್ಲಿಯೇ ಆ ಗುರುಗಳ ಪರಂಪರೆಯನ್ನ ಗೌರವಿಸಬೇಕು ಅನ್ನುವಂಥದ್ದು. ಮತ್ತು ಏನಕ್ಕಾಗಿ ಇದನ್ನು ಗೌರವಿಸಬೇಕು? ಏಕೆಂದರೆ ಈಗ ನಾವು ಶಾಸ್ತ್ರ ಆರಂಭೇ ಸಿದ್ಧಾರ್ಥ, ನಾವು ಏನ ದೃಷ್ಟಿಯಲ್ಲಿ ಇಟ್ಕೊಂಡು ಶಾಸ್ತ್ರವನ್ನು ಆರಂಭ ಮಾಡ್ತಾ ಇದ್ದೇವೆ ಅದು ಸಿದ್ಧಿ ಆಗಬೇಕು ಅನ್ನೋಂಥ ಇಷ್ಟದಿಂದ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಜ್ಞಾನೇನಾಕಾಶಕಲ್ಪೇನ ಧರ್ಮಾನ್ ಯೋಗ ಗಗನೋಪಮಾನ್ ಜ್ಞೇಯಾ ಭಿನ್ನೇನ ಸಂಬುದ್ಧಸ್ತಂ ವಂದೇ ದ್ವಿಪದಾಂಬರಂ. ಜ್ಞಾನೇನಾಕಾಶಕಲ್ಪೇನ ಧರ್ಮಾನ್ ಯೋಗ ಗಗನೋಪಮಾನ್ ಜ್ಞೇಯಾ ಭಿನ್ನೇನ ಸಂಬುದ್ಧಃ ತಂ ವಂದೇ ದ್ವಿಪದಾಂಬರಂ. ತಮ್ಮ ಈ ಕಡೆ ಹಾಕೊಂಬಿಡಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ. ಧನ್ಯವಾದ. ಜೈ ಶ್ರೀ ಗಾಂಧಿ. ನಾರಾಯಣ ನಾರಾಯಣ ನಾರಾಯಣ ನಾರಾಯಣ ನಾರಾಯಣ.